ತತ್ವಮಜಾನತಃ ನಿದ್ರಾ ತತ್ವಮಜಾನತಃ ಕದಾ ತುರೀ ನಿಶ್ಚಿತಃ ಭವತಿ ಆ ಪರಬ್ರಹ್ಮ ಸ್ವರೂಪನು ಆ ತುರಿಯನಾದ ಆತ್ಮನು ಅವನು ನಾನೇ ಅನ್ನೋದು ಕದಾ ನಿಶ್ಚಿತ ಆಗುತ್ತದೆ, ಯಾವಾಗ ನಿಶ್ಚಿತವಾಗುತ್ತದೆ? ಚತುರ್ಥಿ ದಿವಸ, ಪಂಚಮಿ ದಿವಸ, ಹುಣ್ಣಿಮೆ ದಿವಸ, ಗೂಳಿ ಕಾಲ ಆಗ್ತದೋ ರಾಘುಕಾಲ ಕದಾ ನಿಶ್ಚಿತ ಆಗ್ಬೋದು, ಯಾವಾಗ ನಿಶ್ಚಯ ಬರ ಕಾಲ ಮಿತಿಯನ್ನ ಹೊಂದದೇ ಇದ್ದ ಆತ್ಮ ಕ್ಷೇತ್ರ ಮಿತಿಯನ್ನ ಹೊಂದದೇ ಇದ್ದ ಆತ್ಮ ವಿಕಾರಗಳಿಂದ ರಹಿತವಾದ ಆತ್ಮ ಆ ಆತ್ಮನ ನಾನೇ ಅನ್ನುವುದು ಯಾವಾಗ ನಿಶ್ಚಯವಾಗ್ತದೆ? ನೀವು ಯಾವಾಗ ನಿಶ್ಚಯವಾಗ್ತದೆ ಪ್ರಶ್ನೆ ಕೇಳಿದಾಗ ಸಮಯದ ರೀತಿಯಲ್ಲಿ ಕೇಳಿದ್ರು ಸಮಯ ಹೊರತುಪಡಿಸಿ ಕೇಳ್ತದೆ. ಮೊದಲ ಆತ್ಮ ಹೇಗಾಗ್ತದೆ? ಬಂದು ಇಟ್ಕೊಂಡು ಮುಖ ಮಾಡಿ ಹೇಳ್ತಾರೆ ಬೆಳಿಗ್ಗೆ 4 ಗಂಟೆಗೆ ನನಗೆ ಭಗವಂತ ಕಂಡ. ಮಿತಿಯಲ್ಲಿ ಕಂಡನು ಮಿತಿ ಮೀರಿ ಕಂಡ ಮತ್ತೆ ಅದೇ ಭಗವಂತ ಆಗ್ತದೆ. ನಾವು ಮಿತಿಯಲ್ಲಿ ಇಳಿಸ್ತೇವೆ ಅವನು. ಅವ ಅವತಾರ ಧರಿಸಿದ್ರ ನಾನು ಅವತಾರ ಮಾಡ್ಬಿಟ್ಟು ವಾಕ್ಯ ಏನು ಬಂದ್ವಿ? ಸಮಯದ ಬಂಧನಗಳೊಬ್ಬ, ಕ್ಷೇತ್ರ ಬಂಧನಗಳೊಬ್ಬ, ಸೊ ಇನ್ ಫ್ಯಾಕ್ಟ್ ದಿ ವೆರಿ ಕ್ವಶನ್ ಈಸ್ ನಿತ್ಯನಲ್ಲ ಬಟ್ ಕ್ವಶನ್ ಹ್ಯಾಸ್ ಸಮ್ ಪ್ರಾಬ್ಲಮ್, ಇನ್ಬಿಲ್ಟ್ ಪ್ರಾಬ್ಲಮ್. ಆದರೂ ಕೂಡ ಇಂಥ ಒಂದು ಉತ್ತರ ಕೊಡಬೇಕಾಗ್ತದೆ. ಕಥಾಭವತಿ ಏನು ಸಮಸ್ಯೆ ಇಲ್ಲ ಹೇಳ್ತಾರೆ. ಅನ್ಯತಾ ಗಂಡತಃ ಸ್ವಪ್ನ, ಎರಡು ಕೋಟಿ ವಿಶ್ವ ತೇಜಸ್, ಜಾಗೃತ ಮತ್ತು ಕನಸು, ಎರಡು ಕೋಟಿ. ಅದರ ನೇಚರ್ ಏನು? ಅನ್ಯತಾ ಗಂಡತಃ, ಇನ್ನೊಂದನ್ನ ಇದೆ ಅಂತ ಒಪ್ಕೊಳ್ಳು. ಅನ್ಯತಾ ಗಂಡತಃ. ಇನ್ನು ನಿದ್ರೆ ಅಂದ್ರೇನು ಹೇಳ್ತಾರೆ? ತತ್ವಂ ಅಜಾನತಃ ನಿದ್ರಾ, ಇದ್ದದ್ದನ್ನ ಇದ್ದಂತೆ ತಿಳಿಯದೇ ಇರುವುದು ನಿದ್ರಾ. ನೀ ಎಚ್ಚರಿದ್ರೇನ ಎಲ್ಲವನ್ನೂ ಕರೆಕ್ಟಾಗಿ ತಿಳಿದೇನೆ ಅಂದ್ರೆ ಏನಾಯ್ತು? ನಿನ್ನೇ ತಿಳಿದಿಲ್ಲ ಆಗ ನೀನೇನ್ ಮಾಡ್ದಂಗೆ ನಿದ್ರಿಸ್ತಾನೆ ಇದ್ದಂಗೆನೆ. ಆತ್ಮ ವಿಚಾರದಲ್ಲಿ ಸತತವಾಗಿ ನಾವೆಲ್ಲರೂ ನಿದ್ರಿಸ್ತಾನೆ ಇದ್ದೇವೆ. ಏನೋ ಅವ ಇವಾಗ ಒಂದ್ಸಲ ತುಕಡಿ ಕೊಂಡು ಹೋದ್ರೆ ಏನ್ ತಪ್ಪದ? ನಾವು ಶಾಶ್ವತ ನಿದ್ರೆನ ಮಾಡ್ತೇವೆ. ಶಾಶ್ವತ ಅಶ್ರುತವಾದ ನಿದ್ರೆಯಲ್ಲೇ ಇದ್ದವರಿಗೆ ನಮಗೆ ಏನೋ ಒಂದ್ಸಲ ಒಂದು ತಾಸು ಎರಡು ತಾಸು ಕಂಡುಬಿಡ್ತೀವಿ, ಏನ್ ತಪ್ಪು? ನಿದ್ರ ಅಂದ್ರೆ ಏನು? ತತ್ವ ಅಗ್ರಹಣ. ಇವು ಎರಡೂ ಯಾವಾಗ ನಾಶವಾಗ್ತವೆ? ತಯೋಹೋ ವಿಪರ್ಯಾಸೇ ಕ್ಷೀಣಿ. ಇವು ಎಲ್ಲರಲ್ಲಿಯ ಯಾವ ತಪ್ಪು ಕಲ್ಪನೆಗಳಿವೆಯೋ ಆ ತಪ್ಪು ಕಲ್ಪನೆಗಳು ಯಾವಾಗ ಕ್ಷಯವಾಗಿ ಹೋಗ್ತವೆ? ತುರಿಯಂ ಪದಂ ಅಶ್ನತೆ. ಆತ್ಮತತ್ವವನ್ನು ಹೊಂದಲಿಕ್ಕೆ ಸಾಧ್ಯವಿದೆ, ಆತ್ಮಸ್ಥಿತಿಯಲ್ಲಿ ಉಳಿಲಿಕ್ಕೆ ಸಾಧ್ಯ. ನಿದ್ರಷ್ಟನು ನಾನು ನಿದ್ರೆನೇ ಇಲ್ಲದಿದ್ದವನಿಗೆ ನಾನು ನಿದ್ರಷ್ಟನು ನಾನು ಅಂತ ಹೇಳ್ಕೋಬೇಕಾದ್ರೆ ಅದು ವಾಸ್ತವಿಕವೋ ಕಲ್ಪನೆಯೋ? ಜಸ್ಟ್ ಅಂಡರ್ಸ್ಟ್ಯಾಂಡ್. ನಿದ್ರೆ ಅನ್ನೋದೇ ಇಲ್ಲ ನನಗೆ. ಯಾಕೆ? ನಾನು ಸದಾ ಎಚ್ಚರ, ಅರಿವೇ ನಾನು. ಆಗ ನನಗೆ ನಾನು ನಿದ್ರಸ್ತನು ಪ್ರಾಜ್ಞನು ಅಂತ ಅಂದ್ಕೊಂಡಿದ್ದಾದರೆ ಅದು ಕಲ್ಪನೆ ಆದರೆ ಇನ್ನೇನಾಗ್ಲಿಕ್ಕೆ ಸಾಧ್ಯ? ವಾಸ್ತವಿಕತೆಯನ್ನು ಅರಿತುಕೊಳ್ಳದೇ ಇರುವುದೇ ಕಲ್ಪನೆ. ಕಲ್ಪನೆಗೆ ಅವಕಾಶ ನಿದ್ರಸ್ತನ್ನ. ಕನಸನ್ನು ಕಾಣುತ್ತಾ ಇದ್ದೇನೆ, ಅಗೇನ್ ಅನ್ಯತಾ ಗ್ರಹಣ. ಅಲ್ಲಿಯೂ ಕೂಡ ನಾನು ವಾಸ್ತವಿಕವಾಗಿ ಏನು ಅಂತ ನನಗೆ ಗೊತ್ತಿಲ್ಲ. ಎಚ್ಚರವನ್ನು ಅನುಭವಿಸ್ತಾ ಇದ್ದೇನೆ, ಅಲ್ಲಿಯೂ ಕೂಡ ಭೇದಗಳನ್ನು ನಾನು ಗುರುತಿಸ್ತಾ ಇದ್ದೇನೆ, ಅದು ಕೂಡ ಅನ್ಯಥಾ ಗ್ರಹಣವೇ. ಅದಕ್ಕೆ ಕಾರಣ ಏನು? ವಸ್ತು ಯಥಾವತ್ ತತ್ವ ಅಗ್ರಹಣ. ಹಾಗಾದರೆ ಮೂರು ಅವಸ್ಥೆಗಳಲ್ಲಿಯೂ ಕೂಡ ತತ್ವ ಅಗ್ರಹಣ ಕಾಯಂ. ಏನು ಹೋಗ್ಬೇಕು? ತತ್ವ ಅಗ್ರಹಣ ಹೋಗ್ಬೇಕು, ತಪ್ಪು ತಿಳುವಳಿಕೆ ಹೋಗ್ಬೇಕು. ಇನ್ನು ಮುಂದೆ ಯಾರಿಗೂ ನಿದ್ರೆ ಹತ್ತಬಾರದು ಅಂತ ಅರ್ಥ ಅಲ್ಲ. ನಿದ್ರಸ್ಥನು ನಾನು, ಇದು ತಪ್ಪು ಗ್ರಹಿಕೆ. ಹೌ ಬ್ಯೂಟಿಫುಲ್, ಹೌ ರಿಚ್ ವೇದಾಂತ ಈಸ್ ಅನ್ನೋದು ನೀವು ತೋರಿಸ್ತಾ ಇದ್ದೇನೆ ನಾನು. ಇವೆಲ್ಲ ಕೆಲವು ವಾಸ್ತವಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರಿಂದಾಗಿ ವೇದಾಂತದ ವಿಚಾರದಲ್ಲಿ ಅನ್ಯಥಾ ಅನೇಕ ಅನೇಕ ಕಲ್ಪನೆಗಳು ಮತ್ತು ತತ್ವಗಳು ಹುಟ್ಟಿಕೊಂಡಿವೆ. ಪಾಯಿಂಟ್ ನಂಬರ್ ಒನ್, ತತ್ವ ಅಗ್ರಹಣ. ಇದು ಕಾರಣ. ಇದರಿಂದಾಗಿ ಅನ್ಯತಾಗ್ರಹಣ, ಪ್ರಾಜ್ಞ ವಿಶ್ವ ತೈಜಸ, ನಾನು ಎಚ್ಚರದ ವ್ಯಕ್ತಿ, ನಾನು ಕನಸು ಕಾಣುವ ವ್ಯಕ್ತಿ, ನಾನು ಕನಸುಗಾರ, ನಾನು ನಿದ್ರಸ್ಥ, ಈ ನಾನು ನಿದ್ರಸ್ಥ, ನಾನು ಕನಸುಗಾರ, ನಾನು ಜಾಗೃತ ಅನ್ನುವ ಈ ನನ್ನ ಬಗ್ಗೆ ನಾನು ಕಲ್ಪಿಸಿಕೊಂಡ ಅಭಿಪ್ರಾಯಗಳೇನಿವೆಯೋ ಇವು ಹೋಗಬೇಕು. ಅದು ತುರಿಯ ಜ್ಞಾನ. ಲಾಕ್ ಹಾಕ್ಬಿಡೋದು, ಲಾಕ್ ಹಾಕ್ಬಿಡು, ಒಳಗೆ ಎಷ್ಟು ಜೋರು ಮಾತಾಡ್ಬೋದು. ಬಂದು 15-20 ಸಾವಿರ ಗೊತ್ತಾಗ್ತಾ ಇರೋದು. ತಯೋಗೋ ವಿಪರ್ಯಾಸೆ ಕ್ಷೀಣೆ ಸತಿ. ಅವು ಎರಡರಲ್ಲಿರುವಂತಹ ಕಲ್ಪನೆಗಳು ಶಾಂತವಾಗಿದ್ದೆ ಆದರೆ ತುರ್ಯಂ ಪದಂ ಅಶ್ನುತೆ. ಮೂರಲ್ಲ ಎರಡು ಹೆಂಗ್ ಬಂದ್ವು? ಮೂರದಲ್ಲ ವಿಶ್ವ ದೈಹಿಕ ಮತ್ತು ಎರಡೇ ಅಂತಾರ ಇವರು ವಿಶ್ವ ತೇಜಸ್ ಟುಗೆದರ್ ಒನ್ ಕ್ಯಾಟಗರಿ. ಚಂದ್ರಶೇಖರ್ ಸ್ವಲ್ಪ ಹಿಂಗ್ ಬನ್ರಿ ಇನ್ನ ಸ್ವಲ್ಪ ಈಗ ಕರೆಕ್ಟ್ ಅಲ್ಲ. ನಾನು ನಿಮಗೆಲ್ಲ ಕಂಡ್ರಷ್ಟೇ ಸಾಲದು, ನೀವು ನನಗೆ ಕಾಣಬೇಕು. ವಿಶ್ವ ತೈಜಸ ಇಬ್ಬರನ್ನೂ ಜೊತೆ ಸೇರಿಸಿಕೊಂಡು ಒಂದು ಗುಂಪು ಅಂತ ಮಾಡಿದ್ದಾದ್ರೆ ಅಲ್ಲಿಯೂ ಅಜ್ಞಾನ ಇದೆ ತತ್ವ ಗ್ರಹಣ, ಇಲ್ಲಿಯೂ ಅಜ್ಞಾನ ಇದೆ ತತ್ವ ಗ್ರಹಣ. ಇಷ್ಟೇ ಅಲ್ಲ, ಅಲ್ಲಿಯೂ ಅನ್ಯತಾ ಗ್ರಹಣ ಇದೆ, ಇಲ್ಲಿಯೂ ಅನ್ಯತಾ ಗ್ರಹಣ ಇದೆ. ಆದ್ದರಿಂದ ಆದ್ದರಿಂದಾಗಿ ನಮಗೆ ಹೋಗಬೇಕಾದ ಏನು ಅಂತಂದ್ರೆ ಅವುಗಳಲ್ಲಿಯೇ ಈ ಪ್ರಕಾರವಾದ ಏನು ವಿಪರ್ಯಾಸ ಇದೆ, ತಪ್ಪು ಕಲ್ಪನೆ ಇದೆ. ತಪ್ಪು ಕಲ್ಪನೆ ಏನು? ನಿದ್ರೆ ಇದು ಇದು ತಪ್ಪು ಕಲ್ಪನೆ ಅಲ್ಲ, ನಿದ್ರಿಸೋನು ನಾನು ಇದು ತಪ್ಪು ಕಲ್ಪನೆ, ಇದು ಕನಸು ಇದು ತಪ್ಪು ಕಲ್ಪನೆ ಅಲ್ಲ. ನಾನು ಕನಸು ಕಾಣ್ತಾ ಇದ್ದೇನೆ, ಮೈ ನೇಚರ್ ಈಸ್ ಟು ಡ್ರೀಮ್. ನಾನು ಎಚ್ಚರಾವಸ್ಥೆಯಿಂದ ಕನಸಿಗೂ, ಕನಸಿನಿಂದ ಎಚ್ಚರಾವಸ್ಥೆಗೂ, ಎಚ್ಚರಾವಸ್ಥೆಯಿಂದ ನಿದ್ರೆಗೂ, ನಿದ್ರೆಯಿಂದ ಎಚ್ಚರಾವಸ್ಥೆಗೂ ನಾನು ಈ ಪ್ರಕಾರ ಶಂಟಿಂಗ್ ಮಾಡ್ತಾ ಇದ್ದೇನೆ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದೇನೆ, ನಾನು ಮಾಡ್ತಾ ಇದ್ದೇನೆ. ಇದು ತಪ್ಪು ಕಲ್ಪನೆ, ಇದು ವಿಪರ್ಯಾಸ. ಕ್ಷೀಣೇ ಈ ವಿಪರ್ಯಾಸವು ಒಂದು ವೇಳೆ ಶಾಂತವಾಗಿದ್ದಾದರೆ ತುರಿಯಂ ಪದಂ ಅಷ್ಟೇ. ಏನೋ ಪ್ರಾಕ್ಟಿಕಲ್ ಆಗಿ ಏನಾಗ್ತಾ ಇದ್ದು ತಾತ್ಪರ್ಯ ಏನು ಅಂದ್ರೆ ಜಾಗೃತ ಲೋಕವು ಪುಸ್ ಆಗ್ಬೇಕು ಅಂತಲ್ಲ, ಫಟ್ ಅಂತ ಹೊಡೆದು ಹೋಗ್ಬೇಕು ಅಂತಲ್ಲ. ಇನ್ನು ಮುಂದೆ ಕನಸುಗಳೇ ಇರಬಾರ್ದು ಅಂತಲೂ ಅಲ್ಲ. ನಾನು ಕನಸಿದ ಅದೇ ಹೋದ್ಮೇಲೆ ಕನಸಿದ್ರಷ್ಟು ಇದು ಭಾಷ್ಯ ಸ್ವಪ್ನ ಜಾಗರಿತ ಅನ್ಯಥ್ವಾಂ ಸತ್ವಮಿವ ಗೃಹ್ಣತ ಸ್ವಪ್ನ ಭವತಿ. ಅನ್ಯಥಾ ಗೃಹ ತತ್ವ ಸ್ವಪ್ನ ಭವತಿ. ಸ್ವಪ್ನ ಜಾಗೃತ ಯೋಗೋ ಸ್ವಪ್ನಾವಸ್ಥಾ ಮತ್ತು ಜಾಗೃತಾವಸ್ಥೆಗಳಲ್ಲಿ ಏನಾಗಿದೆ? ಅನ್ಯಥಾ ಗೃಹ ತತ್ವ ಸ್ವಪ್ನ ಭವತಿ. ಅಲ್ಲಿ ಅನ್ಯಥಾ ಏನನ್ನು ನಾವು ಭ್ರಮಿಸಿಕೊಂಡಿದ್ದೇವೆ, ಆ ಭ್ರಮಿಸಿಕೊಂಡಿದ್ದೇವೆ ಅನ್ನೋ ಶಬ್ದ ನಾವು ಯಾವ ಉಪಯೋಗ ಮಾಡ್ತೀವಿ? ಇಟ್ ಓನ್ಲಿ ಮೀನ್ಸ್ ಅನ್ಯಥಾ ಗ್ರಹಣಂ. ಭ್ರಮಿಸುವುದಕ್ಕೆ ಪ್ರಯತ್ನ ನಾವೇನು ಮಾಡಿಲ್ಲ. ಪ್ಲೀಸ್ ಟೆಲ್ ಮೀ, ಅಲ್ಲಿ ಸರ್ಪವನ್ನು ಕಂಡಿವಲ್ವೋ, ಆ ಸರ್ಪವನ್ನು ಕಾಣೋದಕ್ಕೆ ನಾವು ಏನು ಪ್ರಯತ್ನ ಮಾಡಿದ್ದೀವಿ? ಹಗ್ಗವನ್ನು ಬದಿಗೆ ಸರಿಸಿ ನಾನು ಈಗ ಸ್ವಪ್ನವನ್ನು ಕಲ್ಪಿಸಿಕೊಳ್ಳುತ್ತೇನೆ, ಅದು ಉಪಾಸನ. ಹೇಳಿ, ನಾವು ಏನು ಪ್ರಯತ್ನ ಮಾಡಿರೋದಿಲ್ಲ, ಅದು ಸರ್ಪದ ಅನುಭವ ಆಗಿರ್ತದೆ ನಮಗೆ. ಹಾಗೆ ಕನಸು, ಹಾಗೆ ಈ ಜಾಗೃತ, ಇವೆಲ್ಲವೂ ಕೂಡ ಸ್ವಪ್ನ ಜಾಗೃತ ಯೋಗೋ ಅನ್ಯಥಾ. ಉದಾಹರಣೆ ಏನು? ರಜ್ವಾಂ ಸರ್ಪನಿವ ಗೃಹ, ಹಗ್ಗದಲ್ಲಿ ಹಾವನ್ನ ಹುಟ್ಟಿಕೊಂಡಂತೆ, ಹಗ್ಗದಲ್ಲಿ ಹಾವನ್ನ ಕಂಡಂತೆ, ಹಗ್ಗದಲ್ಲಿ ಹಾವನ್ನ ಭ್ರಮಿಸಿದಂತೆ. ಕೊನೆಯಂತಹ ಶಬ್ದ ಹಾಕಬೇಕು, ಪ್ರಕ್ರಿಯೆ ಶಬ್ದವನ್ನೇ ಕೊನೆಗೆ ಹಾಕಬೇಕು. ಅವಾಗ ಯು ಆರ್ ಆನ್ ದಿ ಟ್ರ್ಯಾಕ್, ನೀವು ಸಂಪ್ರದಾಯದಿಂದ ಹೋಗ್ತಾ ಇಲ್ಲ ಅಂತ ಸ್ಪಷ್ಟ. ಅಥವಾ ಮೊಟ್ಟ ಮೊದಲಿಗೆ ಅಂತ ಶಬ್ದ ಹಾಕಿದರೆ ಅದಕ್ಕೆ ಈಸ್ ಈಕ್ವಲ್ ಟು ಸಾಮಾನ್ಯವಾಗಿ ಅರ್ಥವಾಗುವಂತಹ ಒಂದು ಕೊನೆಯ ಶಬ್ದ ಅಲ್ಲಿ ಹಾಕಿ, ಯು ಆರ್ ಆನ್ ದಿ ಟ್ರ್ಯಾಕ್. ಮಧ್ಯ ಮುಂದೆ ನೀವು ಹೇಳ್ತಾ ಇರ್ತೇನೆ, ಯಾಕೆ ಅಂತಂದ್ರೆ ಇನ್ನೊಂದು ವರ್ಷಕ್ಕೆ ನೀವೆಲ್ಲ ಹೊರಗೆ ಹೋಗ್ತೀರಿ, ಅವ್ರು ನಿಮ್ ನಿಮ್ದೇ ಟ್ರ್ಯಾಕ್ ಆಗ್ಬಾರ್ದಲ್ವಾ? ಇದೇ ಟ್ರ್ಯಾಕ್ನಿಂದ ಹೊರಗೆ ಹೋಗಬೇಕು ನಾವು. ಆಮೇಲೆ ಹೊರಗೆ ಹೋಗಿ ನಿಮ್ಮ ಮುಂದೆ ಟ್ರ್ಯಾಕ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಒಂದು 4 ವರ್ಷ ಇದ್ದಿದ್ದೇನು ಉಪಯೋಗ ಆಗಲಿ. ಓಕೆ, ಎನಿವೆ ಎನ್ನುತ್ತಾ ಏನಾಯ್ತೀಗ, ರಜ್ವಾನ್ ಸರ್ಪಂ ಇವ ಹಗ್ಗದಲ್ಲಿ ಹಾವಿನ ಕಲ್ಪನೆ, ಅದೇ ಅನ್ಯತಾ ಗ್ರಹಣ. ಈಗೇನಾಯ್ತು, ಸ್ವಪ್ನ ಭವತಿ, ಅದಕ್ಕೆ ಕನಸು ಎಂದು ಹೇಳುತ್ತಾರೆ. ಏನಕ್ಕೆ ಕನಸು? ತತ್ವ ತತ್ವ ಅಗ್ರಹಣ ಅನ್ಯತ ರಜ್ಜು ಅಗ್ರಹಣ ಸರ್ಪ ನಿದ್ರಾ ತತ್ವ ಅಜಾನತ ತಿಸೃಷು ಅವಸ್ಥಾಸು ತುಲ್ಯ ಸ್ವಪ್ನ ನಿದ್ರಯೋ ವಿಶ್ವತೈತಸಯೋ ನಿದ್ರಾ. ಏನಪ್ಪ ನಿದ್ರಾ ಅಂದ್ರೆ ತತ್ವ ಅಜಾನತ, ಸುಪ್ತೆ ತತ್ವ ಅಜಾನತ, ಸ್ವಪ್ನೆ ತತ್ವ ಅಜಾನತ, ಜಾಗ್ರತೆ ತತ್ವ ಅಜಾನತ. ತಿಸೃಷು ಅವಸ್ಥಾ, 3 ಅವಸ್ಥೆಗಳಲ್ಲಿ ಕಾಯಂ ಏನದು ತತ್ವ ಜ್ಞಾನ ಇಂದ. ಇನ್ನು ಸ್ವಪ್ನ ನಿದ್ರ ಯೋಗೋ, ಕನಸು ಮತ್ತು ನಿದ್ರೆ ಇವೆರಡನ್ನು ತಗೊಂಡು, 3 ಸ್ವಾಮಿ ಎರಡು ಸೇರಿಸಿ ಒಂದು ಘಟನೆ ಮಾಡಿ, ಯಾಕೆ 3 ಅಂತೀರಿ? ಸ್ವಪ್ನ ಮತ್ತು ಜಾಗೃತ ಒಂದೇ ಒಂದೇ. ಆಕ್ಚುಲಿ ನೀವು ಹೇಳಬೇಕು ಅಂದ್ರೆ ನಮ್ಮ ತಿಳುವಳಿಕೆಯೊಳಗೆ, ನಮ್ಮ ಪರ್ವರ್ಟೆಡ್ ತಿಳುವಳಿಕೆಯೊಳಗೆ, ಸ್ವಪ್ನ ಎಕ್ಸ್ಟೆಂಡ್ ಮಾಡಿದ್ರೆ ಅದಕ್ಕೆ ಜಾಗೃತ ಅಂತ ಹೇಳ್ತೇನೆ. ಸ್ವಪ್ನದ ಪದಾರ್ಥಗಳು ಎಷ್ಟು ಸುಳ್ಳೇ ಸುಳ್ಳು, ಜಾಗೃತದಲ್ಲಿಯ ಪದಾರ್ಥಗಳು ಅವು ಕೂಡ ಅಷ್ಟೇ ಸುಳ್ಳು. ಹಂಗಾಗಿ ಎಕ್ಸ್ಟೆಂಡ್ ಮಾಡ್ದಂಗಾಯ್ತು, ಏನು ಸುಳ್ಳ ಸ್ವಪ್ನದ ಸಂಬಂಧಗಳು ಸುಳ್ಳು ಹೌದಲ್ಲ? ಇವ 18 ಆಗಲಿ 27 ನಾವು ಮದುವೆ ಮಾಡ್ಕೊಂಡ, ಇವನು 18 ಅವ್ನು ದೊಡ್ಡವನಾಗಿರ್ತಾನೆ. ಎಲ್ಲಿ ಸ್ವಪ್ನದೊಳಗೆ ಮದುವೆ ಆಗಿರ್ತಾನೆ, ಜಾಗೃತದಲ್ಲಿ ಸುಳ್ಳಾಗ್ತದೆ. ಏನೇನು ಸುಳ್ಳಾಗ್ತದೆ? 18-25 ಆದದ್ದು ಸುಳ್ಳು, ಮದುವೆ ಆದದ್ದು ಸುಳ್ಳು, ಏಜ್ ಸುಳ್ಳು. ಥ್ಯಾಂಕ್ ಗಾಡ್ ಎರಡು ಮಕ್ಕಳು ಆಗ್ತದೆ. ಏನ್ ಹೇಳಿ ಬರಂಗಲ್ಲ, ಕರೆಸ್ಪಾಂಡ್ ಅದು ಕೂಡ ಆಗಿಬಿಡುತ್ತೆ. ಬಿನಾ ಹಾಸ್ಪಿಟಲ್ ಖರ್ಚು. ನಾನು ಇಷ್ಟು ಹೇಳಿ ಬಯಸ್ತೀನಿ, ಸ್ವಪ್ನದ ಎಕ್ಸ್ಟೆನ್ಷನ್ ಏನಿದೆಯೋ ಅದು ಜಾಗೃತ. ಎಲ್ಲ ಸೇರಿ ಒಂದು ಅದಕ್ಕೆ ಯಾಕೆ ಸುಮ್ಮನೆ ಎರಡನೇದು ಮಾಡ್ತೀರಿ? ಅದು ಒಂದು ನಿದ್ರಾ, ಒಂದು ಎರಡೇ ಒಂದು ನೋಡ್ರಿ. ನಮ್ಮ ಅನುಭವದ ಕ್ಷೇತ್ರಗಳು ಎರಡೇ ಎರಡು ಒಂದು, ಈಗ ಒಂದು ನಿದ್ರಾ ಇನ್ನೊಂದು ಎಷ್ಟೇ ಅಂದ್ರೂ ಕೂಡ ಒಂದು ನಿಮಿಷ ಬಂದು ಹೋಗೋ ಸ್ವಪ್ನ ಮತ್ತು ಒಂದು ಗಂಟೆಗಟ್ಟಲೆ ಕಾಣೋ ಸ್ವಪ್ನ ಎರಡು ವ್ಯತ್ಯಾಸ. ಸೈಕಿಯಾಟ್ರಿಸ್ಟ್ ಸಿದ್ಧ ಮಾಡಿದ್ದಾರೆ, ಒಂದು ಎಂಥ ದೀರ್ಘ ಸ್ವಪ್ನವಾದರೂ ಕೂಡ ಆ ಸ್ವಪ್ನದ ಸಮಯ 2 ಸೆಕೆಂಡ್. ಯು ಕ್ಯಾನ್ ಇಮ್ಯಾಜಿನ್ ದಿ ಫಾಸ್ಟ್ನೆಸ್ ಆಫ್ ದಿ ಮೈಂಡ್, ಸಟಲ್ನೆಸ್ ಆಫ್ ದಿ ಮೈಂಡ್. ಈ ಮನಸ್ಸಿನ ಸೂಕ್ಷ್ಮತ ಎಷ್ಟಿದೆ ಅಂತಂದ್ರೆ 2 ಸೆಕೆಂಡ್. ಆ 2 ಸೆಕೆಂಡ್ ಒಳಗೆ ಇವ ದೊಡ್ಡವ ಆಗ್ತಾನ, ಇವ ಯಂಗ್ ಆಗ್ತಾನ, ಇವ ಮದುವೆ ಆಗ್ತಾನ, ಮಕ್ಕಳು ಇರ್ತಾವ, ಇವ ಮನೆ ಕಟ್ಟಿಸ್ತಾನ, ಪ್ರಾಪರ್ಟಿ ಮಾಡ್ತಾನ, ಸತ್ತು ಹೋಗ್ತಾನ. ಇಷ್ಟು 2 ಸೆಕೆಂಡ್ ಒಳಗೆ. ಇದನ್ನ ಜಾಗೃತವಾಗಿ ಎಷ್ಟಾಗಿರ್ತದೆ? 60 70 ಪ್ರಪಂಚ ಎಷ್ಟು ಸೂಕ್ಷ್ಮದ, ಮಾನಸಿಕ ಪ್ರಪಂಚ ಎಷ್ಟು ಸೂಕ್ಷ್ಮದ. ಸೇರಿ ಎರಡೇ ಕಟೆಯಾಗಿ ಒಂದು ನಿದ್ರಾ ಇನ್ನೊಂದು ಸ್ವಪ್ನ. ನಿದ್ರಯೋಗ ತುಲ್ಯತ್ವಾದ ಯಾರವರು ವಿಶ್ವ ತೇಜಸ ಯೋಗ ತುಲ್ಯತ್ವಾದ ವಿಶ್ವ ಮತ್ತು ತೇಜಸ ಇಬ್ರು ಕೆಟಗರಿ ಒಂದೇ ಒಂದು ಒಂದನ್ನು ತಗೊಂಡಿದ್ದಾರೆ. ನಿದ್ರಾ ಒಂದು ಕನಸು ಒಂದು ಅನ್ಯತಾ ಗ್ರಹಣ ಅಧಾನ್ಯಾದ ಏನಂತದ ನಿಮ್ಮಲ್ಲಿ ಎಲ್ಲಿರುವಂಥದ್ದು ಗುಣಭೂತ ತಸ್ಮಿನ್ ವಿಪರ್ಯಾಸ ಸ್ವಪ್ನಃ ನಿದ್ರಾ ಸ್ಥಿತಿಯಲ್ಲಿ ತತ್ವ ಅಗ್ರಹಣ ಸ್ಥಿತಿಯಲ್ಲಿ ಅನ್ಯತಾ ಗ್ರಹಣ ಪ್ರಾಧಾನ್ಯದ ಒಂದು ವೇಳೆ ಇನ್ನೊಂದನ್ನು ನಾವು ಅಲ್ಲಿ ಇದೆ ಅಂತ ಒಪ್ಪಿಕೊಂಡಿದ್ದೆ ಆದರೆ ಆವಾಗ ವಿಪರ್ಯಾಸ ಸ್ವಪ್ನ, ಆ ವಿಪರ್ಯಾಸವನ್ನು ಸ್ವಪ್ನ ಎಂದು ಕರೆಯಲಾಗುತ್ತದೆ. ಏನು ವಿಪರ್ಯಾಸ? ಇಲ್ಲಿ ಇನ್ನೊಂದನ್ನು ಇದೆ ಅಂತ ಒಪ್ಪಿಕೊಳ್ತೀವಿ. ಯಾವ ಸಂದರ್ಭದಲ್ಲಿ ಇದ್ದದ್ದನ್ನು ನಾವು ಇದ್ದಂತೆ ಗುರುತಿಸದೆ ಇದ್ದಾಗ ಇಲ್ಲದೆ ಇದ್ದದನ್ನು ಇದೆ ಅಂತ ನಾವು ಒಪ್ಕೋತೀವಿ, ಇದು ವಿಪರ್ಯಾಸ. ಈ ವಿಪರ್ಯಾಸಕ್ಕೆ ಸ್ವಪ್ನ ಅಂತ ಕರೀತಾರೆ. ತೃತೀಯೇ ತತ್ವ ಅಜ್ಞಾನ ಲಕ್ಷಣ ನಿದ್ರಾ ಏವ ಕೇವಲ ವಿಪರ್ಯಾಸ. ಅತಃ ತಯೋ ಕಾರ್ಯಕಾರಣಸ್ಥಾನಯೋ ಅನ್ಯತಾ ಗ್ರಹಣ ಅಗ್ರಹಣ ಲಕ್ಷಣ ವಿಪರ್ಯಾಸೇ ಕಾರ್ಯಕಾರಣಬಂಧ ರೂಪೀ ಪರಮಾರ್ಥತ್ವ ಪರಮಾರ್ಥತತ್ವ ಪ್ರತಿಬೋಧಕ ಕ್ಷೀಣೇ ತುರ್ಯಂ ಪದಂ ಅಶ್ನುತೆ ತದಾ ತುರ್ಯಂ ಪದಂ ಅಶ್ನುತೆ ಅತ್ರ ಪಶ್ಯತು. ಪುತ್ರೀತು ಸ್ಥಾನೇ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ಪ್ರಾಜ್ಞೆ ಸ್ಥಾನಕ್ಕೆ ಬಂದಿದ್ದಾರೆ. ಅಲ್ಲಿ ಏನಿದೆ? ತತ್ವ ಅಜ್ಞಾನ ಲಕ್ಷಣ. ಅಲ್ಲಿ ತತ್ವದ ಅರಿವು ಇಲ್ಲ, ತತ್ವದ ಬಗ್ಗೆ ಸ್ಪಷ್ಟತೆ ಇಲ್ಲ. ತತ್ವ ಅಂದ್ರೆ ಏನು? ವಾಸ್ತವಿಕತೆ. ಏನು ವಾಸ್ತವಿಕತೆ? ಇಲ್ಲಿ ಇರೋದೇ ಎರಡು, ಒಂದು ನಾನು ಇನ್ನೊಂದು ಇದು. ಇರೋದೇ ಎರಡು, ಒಂದು ಅಸ್ಮದ ಇನ್ನೊಂದು ವಿಶ್ವದ. ಒಂದು ನಾನು ಇನ್ನೊಂದು ಇದು. ಇದು ಸೂರ್ಯ, ಇದು ಚಂದ್ರ, ಇದು ಪ್ರಪಂಚ, ಇದು ಜಗತ್ತು, ಇದು ವೃಕ್ಷ, ಇದು ಮನುಷ್ಯ, ಇದು ಚಿಕ್ಕಪ್ಪ, ಇದು ದೊಡ್ಡಪ್ಪ, ಇದು ಹೆಂಡತಿ, ಇದು ಗಂಡ, ಇದು ಮಕ್ಕಳು, ಎಲ್ಲ ಇದು. ಹೊರತು ಪಡಿಸಿ ಇನ್ನೊಂದು ಯಾವುದು? ಈ ಇದು ಇದು ಅಂತ ಗುರುತೋಣ. ಏನ್ ಭಾರಿ ದೊಡ್ಡ ವಿಲಾಸ ಆಗಿದೆ ಇದು? ನಿತ್ಯ ಅನುಭವ, ಸರಳ, ಸುಂದರ, ಸ್ಪಷ್ಟ, ಚಂದ. ಅರ್ಥ ಆಗಿಲ್ಲ ಅಂತ ಯಾವ ಕೋತಿನೇ ಹೇಳಂಗೆ ನನ್ಗೆ. ಆದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ, ಚೀನ್ ಕೋತ್ಯ ಅಂದಿ ಬರಂಗಿಲ್ಲ. ಚಂದ ಇರ್ತದ ಅದು? ಎಷ್ಟು ಜನಕ್ಕೆ ಅರ್ಥ ಆಗುದಿಲ್ಲ. ನಾವು ಸ್ವಾಸ್ತವಿಕವಾಗಿ ಡಾಬಿನ್ ಬೇಕಾದ್ರೆ ಮಂಗೇನ್ ಮಕ್ಕಳ ಹೋಗಿಲ್ಲ. ಎಷ್ಟು ಸರಳದ ನಿಮಿದ ಅಂತ ಚಂದದ ಯಾರ ಇರೋದು? ನಾನು ಸಮಸ್ಯೆ ಇಲ್ಲ. ನಾನು ನಾನಾಗಿ ಇಟ್ಟು ಇದು ಇದನ್ನಾಗಿ ಇಟ್ಬಿಟ್ರೆ ಸಮಸ್ಯೆನೇ ಇಲ್ಲ, ಸಂಸಾರನೇ ಇಲ್ಲ, ಸಂಸಾರದ ನೋವುಗಳು ಇಲ್ಲ, ಆಘಾತಗಳು ಇಲ್ಲ. ನೀನು ಈ ಕ್ಷಣವೇ ಮುಕ್ತನಾಗಿಬಿಡ್ತೀಯ. ಪ್ರಾಬ್ಲಮ್ ಇರೋದು ಎಲ್ಲಿ ಅಂದ್ರೆ ನಾನು ಹೋಗಿ ಇದು ಆಗ್ತದ, ಇದು ಹೋಗಿ ನಾನು, ಇದು ಸಮಸ್ಯೆ. ನಾನು ರೋಗಿ ಅಂತ ಹೇಳ್ಕೊಂಡು ಹೋಗ್ತೇನೆ ನಾನು. ನನ್ನನ್ನು ತೋರಿಸಿಲ್ಲ, ಕಾಲು ತೋರಿಸ್ತೀನಿ, ತಲೆ ತೋರಿಸ್ತೀನಿ, ಹಾಲು ತೋರಿಸ್ತೀನಿ, ಕಣ್ಣು ತೋರಿಸ್ತೀನಿ. ಕೂದಿದ್ದೇನಂತ ತೋರಿಸಿದ್ದೇನು? ಎಳೆಗಾಲಲ್ಲ, ಮಳೆಗಾಲ. ಮ್ಯಾಲೆಲ್ಲ ಹಿಂಗೆ ಸ್ವಲ್ಪ ಏನು ತಿಳ್ಕೊಳ್ತೀನಿ, ಇದು ಕಾಲು, ಇದನ್ನ ಇದು ಇದು ಕಾಲು, ಇದು ಯಾವನು ಹಾಸ್ಪಿಟಲ್ ಹೋಗಿ ತನ್ನ ತಾನು ಪರೀಕ್ಷೆಗೆ ಒಳಪಡಿಸೋದಿಲ್ಲ. ಏನೋ ಯಾವುದೋ ಒಂದು ವಸ್ತು, ಯಾವುದೋ ಒಂದು ಅಂಗ, ಯಾವುದೋ ಒಂದು ಪದಾರ್ಥ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾನ ಅಷ್ಟೇ ವಿನಃ ತನ್ನಂತಾನು ಪರೀಕ್ಷೆ ಮಾಡಿ ತನ್ನಂತಾನು ಪರೀಕ್ಷೆ ಮಾಡಿಕೊಳ್ಳುವಂತಹ ವಿಷಯವೇ ಅಲ್ಲ ಆತ್ಮ. ಇದು ಯಾರ ಪರೀಕ್ಷೆಗೂ ಒಳಗಾಗುವುದಿಲ್ಲ ಆತ್ಮ. ಈ ಆತ್ಮನ ಪರೀಕ್ಷೆ ಮಾಡುವಂಥ ಡಾಕ್ಟರ್ ಇವತ್ತು ನನಗೂ ಹುಟ್ಟೇ ಇಲ್ಲ. ಆದರೂ ಮೂರ್ಖರಿಂದ ನಾವು ಹೋಗ್ತೀವಿ, ಹೋಗಿ ಹೋಗಿ ಹೋಗಿ ಹೋಗಿ ತೋರಿಸ್ತೀವಿ, ಪರೀಕ್ಷೆ ಮಾಡಿಸ್ತೀವಿ. ಇನ್ನೊಂದು ಎರಡು ನಾನು ಈ ಸ್ವಪ್ನ ಮತ್ತು ನಮಗೆ ಪ್ರಾಪ್ತಿ ಇದ್ದಂತ ಏನು ಗಾಢ ನಿದ್ರಾ ಇದೆ, ಇದನ್ನು ನಾವು ಎರಡು ನೋಡಿದ್ದೆ. ತೃತೀಯೇತು ಸ್ಥಾನೆ ತತ್ವ ಅಜ್ಞಾನ ಲಕ್ಷಣ, ಜಾಗೃತ ಸ್ವಪ್ನ ಸುಶುಕ್ತಿ ಮೂರು ಸ್ಥಾನಗಳಲ್ಲಿ ತತ್ವ ಅಜ್ಞಾನ, ಅಲ್ಲಿ ತತ್ವದ ಅರಿವು ಇಲ್ಲ. ಹೇ ಏನು ಅದು ಆ ಸ್ಥಿತಿಗೆ ಏನು ಕರಿತೀವಿ? ಕೇವಲ ನಿದ್ರಾ. ಕೇವಲ ಶಬ್ದ ಏನು ತೋರಿಸ್ತದೆ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಎಷ್ಟು ಗೊತ್ತಿಲ್ಲ? ಅಯ್ಯೋ ಗೊತ್ತಿಲ್ಲ. ಅದು ಏನು ಸ್ಥಿತಿ? ಅದು ನಿದ್ರ. ಭಾಗವತಕ್ಕೆ ಗೊತ್ತಿಲ್ಲ, ನೀವು ಬಂದದ್ದು ಗೊತ್ತಿಲ್ಲ, ನೀವು ಚಿಕ್ಕಾಗಿಟ್ಟು ಹೋದ್ದು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಇಷ್ಟು ಜೋರಾಗಿ ಮಳೆ ಬಂದದ್ದು ಗೊತ್ತೇ ಆಗಲಿಲ್ಲ, ಇಷ್ಟು ಸೂರ್ಯದ ಗೊತ್ತಿಲ್ಲ, ನಿನ್ನ ಚಾಪಿನೇ ಚೇನಾಗ್ತಾ ಇದೆ ಹೌದಾ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಅದಕ್ಕೆ ನಿದ್ರಾ ಅಂತ ಕರೀತಾರೆ. ನಿದ್ರಾ ಏವ ಕೇವಲ ವಿಪರ್ಯಾಸ. ಆ ನಿದ್ರಾ ಏನಿದೆ ಅದು ವಿಪರ್ಯಾಸ ಅಲ್ಲ. ಐ ಆಮ್ ಎ ಡೀಪ್ ಸ್ಲೀಪರ್, ನನಗೆ ನಾನು ಭಾರಿ ನಿದ್ರೆ ಮಾಡ್ತೀನಿ. ನೀ ನಿದ್ರೆ ಎಂದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಯಾವತ್ತಿಗೆ ಎಚ್ಚರ ಇದ್ದೀಯ? ತತ್ವ ಅಗ್ರಹಣ ಅದು ನಿನಗೆ ಗೊತ್ತಿಲ್ಲ, ಅದರ ಸ್ಪಷ್ಟತೆ ನಿನಗಿಲ್ಲ, ಆದ್ದರಿಂದ ನಾನು ನಿದ್ರಷ್ಟು ಅಂತ ಹೇಳ್ತಾ ಇದೆಯಾ? ಅನ್ಯಥಾ ತತ್ವನ ತಿಳಿದಿದ್ದಾದರೆ ಅದು ತೋರಿಸಿಕೊಡ್ತದೆ, ನೀನು ಎಂದಿಗೂ ನಿದ್ರಿಸುವ ಸಾಧ್ಯತೆ ಇಲ್ಲ. ಅತಃ ತಯೋ ಕಾರ್ಯ ಕಾರಣ ಸ್ಥಾನಯೋ, ಅವಕ್ಕೇನು ಶಬ್ದ ಕೊಟ್ಟರು? ಕಾರ್ಯ ಕಾರಣ. ಪ್ರಾಜ್ಞ ಇವನು ಕಾರಣ, ನಂತರ ವಿಶ್ವ ತೈಜಸರಿದ್ದಾರೆ, ಇವನು ಪ್ರಾಜ್ಞನ ಕಾರ್ಯ. ಪ್ರಾಜ್ಞ ಇಸ್ ಈಕ್ವಲ್ ಟು ತತ್ವ ಅಗ್ರಹಣ, ಇದು ಕಾರಣ. ಕಾರ್ಯ ಇಸ್ ಈಕ್ವಲ್ ಟು ಏನು? ಅನ್ಯಥಾ ಗ್ರಹಣ. ಈ ತತ್ವ ಅಗ್ರಹಣದಿಂದಾಗಿ ನಾನು ಇಲ್ಲದೇ ಇರುವುದನ್ನು ಇದೆ ಅಂತ ನಾನು ಒಪ್ಕೊಂಡಿದ್ದೀನಿ. ಆ ಇಲ್ಲದೇ ಇರುವುದನ್ನು ಏನು ಇದೆ ಅಂತ ಒಪ್ಕೊಂಡಿದ್ದೇನೋ ಅವರಿಗೆ ಎರಡು ಹೆಸರು, ವಿಶ್ವ ಮತ್ತು ತೈಜಸ. ಅನ್ಯತಾ ಗ್ರಹಣ ಅಗ್ರಹಣ ಲಕ್ಷಣ ವಿಪರ್ಯಾಸೆ ಕಾರ್ಯ ಕಾರಣ ಬಂಧ ರೂಪೇ ಪರಮಾರ್ಥ ತತ್ವ ಪ್ರತಿಬೋಧತಃ ಕ್ಷೀಣೆ ಸುರಿ ಎಂಬದ ಅಶ್ನುತೆ. ಆ ಆ ಪಾರಮಾರ್ಥಿಕವಾದ ಜ್ಞಾನದಲ್ಲಿ ತುರಿಯ ಪದ ಅನ್ನೋ ಪದೆಂದು ಅದು ಸ್ಪಷ್ಟವಾಗುತ್ತದೆ. ಏನಂತ ಸ್ಪಷ್ಟವಾಗುತ್ತದೆ? ತುರಿಯನ್ನು ಅನ್ನುವಂಥದ್ದು ಇದೆ ಅಂತಲ್ಲ, ಅದನ್ನ ಅಪರೋಕ್ಷತಃ ಪ್ರಸಿದ್ಧವಾಗುತ್ತದೆ. ಪರೋಕ್ಷವಾಗಿ ಕೂತ್ಕೊಂಡು ಕೇಳಿರ್ತೀವಿ, ಅದು ಅಪರೋಕ್ಷವಾಗಿ ಸಿಗ್ತದೆ. ನಾನು ಆತ್ಮ ಇದು ಅಪರೋಕ್ಷ ಜ್ಞಾನ. ಆತ್ಮ ಎನ್ನುವುದೊಂದು ಇದೆ, ಇದು ಪರೋಕ್ಷ ಜ್ಞಾನ. ಏ ಎರಡು ಒಂದೇ, ವೈಕುಂಠದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದು ಒಂದೇ, ಸಚ್ಚಿದಾನಂದ ಬ್ರಹ್ಮ ಇದ್ದಾನೆ ಅನ್ನೋದು ಒಂದೇ. ಯಾಕೆ ಎರಡು ಕೂಡ ಪರೋಕ್ಷ. ಏನ್ ನೀವೇನ್ ಮಹಾ ಅದ್ವೈತಿಗಳ? ಎಲ್ಲರೂ ದ್ವೈತಿಗಳಿರಿ, ಆಸ್ ಲಾಂಗ್ ಆಸ್ ಯು ಹೋಲ್ಡ್ ಆನ್ ಟು ಪರೋಕ್ಷ. ಎಲ್ಲಿವರೆಗೂ ಪರೋಕ್ಷವನ್ನ ನೀನು ಅಂಟ್ಕೊಂಡಿರ್ತೀಯ ಅಲ್ಲಿವರೆಗೂ ನೀ ಸುಮ್ಮನೆ ಹೆಸರಿಗೆ ಶಂಕರಾಚಾರ್ಯ ಅಂತಿರ್ತೀಯ ಅಷ್ಟೇ ವಿನಃ ನೀನೇನಾಗಿರ್ತೀಯ, ನೀನು ದೈತ್ಯನೇ ಆಗಿರ್ತೀಯ. ಅರ್ಥ ಮಾಡ್ಕೊಳ್ತೀವಿ. ಈ ಪರೋಕ್ಷವು ಅಪರೋಕ್ಷದಲ್ಲಿ ಪರಿವರ್ತನೆಗೊಳ್ಳಬೇಕು. ಪರೋಕ್ಷ ಜ್ಞಾನವು ಯಾವತ್ತು ಅಪರೋಕ್ಷದಲ್ಲಿ ಅದು ಪರಿವರ್ತನೆಗೊಳ್ಳುತ್ತದೆ, ಅವಾಗ ಅದ್ವೈತ ಸಿದ್ಧಿ ಆಗುತ್ತೆ. ಅದ್ವೈತ ಅದೊಂದು ಗೂಡ್ಸ್ ಅಲ್ಲ, ಅದು ಯಾವುದೋ ವಸ್ತು, ಒಂದು ಪದಾರ್ಥ ಅಲ್ಲ. ಒಂದು ರೀತಿಯಲ್ಲಿ ನೋಡಿದ್ರೆ ಅದು ಸಿದ್ಧಾಂತವೂ ಅಲ್ಲ, ಅದು ನಿನ್ನ ವಾಸ್ತವಿಕ ವೆದರ್ ಯು ಆಕ್ಸೆಪ್ಟ್ ಆರ್ ನಾಟ್, ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಅದು ಇಷ್ಟಪಡ್ತೀಯೋ ಇಲ್ಲೋ ಗೊತ್ತಿಲ್ಲ, ಅದನ್ನು ಒಪ್ಕೋತೀವಿ ಇಲ್ಲೋ ಗೊತ್ತಿಲ್ಲ, ಆದರೆ ಅದು ಎಂದೂ ವಾಸ್ತವಿಕತೆ ಬದಲಾಗುವುದಿಲ್ಲ. ಮೆಜಾರಿಟಿಯೊಳಗೆ ನೀವು ಒಪ್ಕೋರಿನಿಂದ ನೀವು ಹೇಳಬಹುದು ಏನಂತೇಳಿ, ಸೂರ್ಯ ಕತ್ತಲೆ ಇದ್ದಾನೆ ಅಂತೇಳಿ. ವಾಸ್ತವಿಕತೆ ಯಾರು ಮುಚ್ಚಲಿಕ್ಕೆ ಯಾವತ್ತಿಗೂ ಹಾಗೆ ಇದು ಕೂಡ ಜನ ಅರ್ಥ ಮಾಡಿಕೊಡದೆ ಇದನ್ನು ಸಿದ್ಧಾಂತ ಅಂತ ಮಂಡಿಸುವ ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಬರೀ ಪರೋಕ್ಷ ಜ್ಞಾನವಾಗಿರ್ತದೆ, ಅಪರೋಕ್ಷ ಜ್ಞಾನ ಆಗಿರುತ್ತದೆ. ಅರ್ಥಾತ್ ಅಪರೋಕ್ಷ ಅಂದ್ರೆ ಏನು? ಪರೋಕ್ಷವು ಪರಿವರ್ತನೆಗೊಳ್ಳಬೇಕು, ಅದು ಅಪರೋಕ್ಷವಾಗಿ ಅಷ್ಟೇ ವಿನಃ ಅವರಿಗೆ ಅಪರೋಕ್ಷ ಅನುಭವ ಆಗಿದೆ ಅಂತ ಹೇಳಿಕೊಳ್ಬೇಕು. ಅಪರೋಕ್ಷ ಅನುಭವ ಆಗಬೇಕಾದ್ರೆ ಅದು ಪರೋಕ್ಷವಾಗಿ ಇರಬೇಕು, ಆವಾಗ ಅಪರೋಕ್ಷ ಅನುಭವ ಆಗ್ತದೆ. ಎಲ್ಲಿವರೆಗೂ ನಾಗರಭಾವಿ ನಾವು ಬರೋದಿಲ್ಲ, ಎಲ್ಲಿವರೆಗೂ ವನಪುಸ್ತಕ ಕಾಲಿಡೋದಿಲ್ಲ, ಆದರೂ ಮಂಜುನಾಥ್ ಅವರು ಮಂಜುನಾಥ್ ಸಾಕಷ್ಟು ವನಪುಸ್ತಕ ಹೇಳಿರ್ತಾರೆ. ಅವಾಗ ನಮ್ಮ ಜ್ಞಾನ ಆಗಿರ್ತದೆ. ಏನ್ ಜ್ಞಾನ ಆಗಿರ್ತದೆ? ಪರೋಕ್ಷ ಜ್ಞಾನವಾಗಿ. ಒಂದೊಂದು ಉಪನಿಷತ್ತಲ್ಲೂ ಒಂದು ಮಹಾವಾಕ್ಯ ಇದೆಯಾ? ಓ ಹೌದಾ, ಆ ಉಪನಿಷತ್ ಹೆಸರುಗಳು. ಓ ಈಶಕೇನ ಕಟ ಪ್ರಶ್ನೆ ಮಾಡಬೇಕು ಮಾಡಲಿಕ್ಕೆ. ಓ ಅಲ್ಲಿಗೇನೇ ಅದ ಜೀವಾತ್ಮ ಪರಮಾತ್ಮ ಇದೆ. ಓ ಅಲ್ಲಿಗೆ ಎಲ್ಲವೂ ಬ್ರಹ್ಮ ಅಂತ. ಹೌದು, ಎಲ್ಲವೂ ಬ್ರಹ್ಮ ಅಂತ ಹೇಳ್ತಾರೆ. ಓ ಹೇಳ್ರಿ, ಏನಾಯ್ತು? ಪರೋಕ್ಷ ಕುತ್ರೋಸ್ತಿ ಜಗೋ ಇದೆ, ಎಲ್ಲೋ ಇದೆ, ಇದೇಪ ಅಂತ ಬ್ರಹ್ಮ ಇದ್ದಾನೆ. ತಪ್ಪೇನಿಲ್ಲ, ದೇವರಿದ್ದಾನೆ, ತಪ್ಪೇನಿಲ್ಲ. ಪರೋಕ್ಷವಾಗಿದ್ದಾನೋ ಅಪರೋಕ್ಷವಾಗಿದ್ದಾನೋ 99% ಭಗವಂತ ಹೆಂಗಿದ್ದಾನೆ? ಅಪರೋಕ್ಷವಾಗಿ ಅಲ್ಲ, ಪರೋಕ್ಷವಾಗಿ. ತತ್ವದ ವಿಚಾರದಲ್ಲಿ ನಮಗಿರುವಂತಹ ಈ ಪರೋಕ್ಷ ಜ್ಞಾನವು ಅಪರೋಕ್ಷದಲ್ಲಿ ಪರಿವರ್ತನೆಗೊಂಡಾಗ ನೀನು ತುರಿಯನಲ್ಲಿ ಇರ್ತೀಯ. ಪರಮಾರ್ಥ ತತ್ವ ಪ್ರತಿಬೋಧಕ ತುರಿಯಂ ಪದ ಅಷ್ಟೆ. ಇವನು ತುರಿಯ ಸ್ಥಿತಿಯನ್ನು ಹೊಂದುತ್ತಾನೆ. ಸದಾ ಉಭಯ ಲಕ್ಷಣ ಬಂಧನ ತತ್ರ ಅಪಶ್ಯನ್ ನಿಶ್ಚಿತೋ ಭವತಿ ಇತ್ಯರ್ಥಃ. ತದಾ ಯಾವಾಗ ತುರ್ಯದಲ್ಲಿ ನಿಂತಾಗ ಉಭಯ ಲಕ್ಷಣ ಬಂಧನ ತತ್ರ ಅಪಶ್ಯನ್. ಏನು ನಿದ್ರಾವಸ್ಥಾ ಮತ್ತು ಇತರ ಎಲ್ಲ ಅವಸ್ಥೆಗಳಲ್ಲಿ ಏನು ನಮಗೆ ಏನು ಲಕ್ಷಣಗಳಿದೆಯೋ ಅವು ಯಾವು ಅಲ್ಲಿಗಿರುವುದಿಲ್ಲ. ತತ್ರ ಅಪಶ್ಯನ್, ಅವಾಗೇನಾಗ್ತದೆ? ನಮಗೆ ಬಂಧಿಸುವಂತಹ ಮಾಧ್ಯಮಗಳೇ ಯಾವೂ ಇಲ್ಲ, ತತ್ವ ಆಗ್ರಹಣ ಇಲ್ಲ, ಅನ್ಯತ್ರ ಆಗ್ರಹಣ ಇಲ್ಲ. ಇವೇ ಪ್ರತಿಬಂಧಕಗಳು. ತತ್ವವನ್ನು ತಿಳಿದಿಲ್ಲ ಅನ್ನೋದು ಒಂದು ಪ್ರತಿಬಂಧಕ, ತಪ್ಪಾಗಿ ತಿಳ್ಕೊಂಡೀನಿ ಅನ್ನೋದು ಇನ್ನೊಂದು ಪ್ರತಿಬಂಧಕ. ಈ ಪ್ರತಿಬಂಧಕಗಳೇ ಅಲ್ಲಿ ಇಲ್ಲದೆ ಹೋದ ಮೇಲೆ ನನಗೆ ತುರಿಯ ನಿಶ್ಚಿತ. ಉಪನಿಷತ್ ಹೇಳ್ತದೆ ನೀನು ತುಲ್ಯ ಆತ್ಮನಾಗಿ ಉಳಿದಿದ್ದೀಯ ಭವತಿ ಇತ್ಯರ್ಥ. ಸೊ ಭಾಷ್ಯ ಮುಗಿತು. ಅನಾದಿ ಮಾಯೆಯ ಸುತ್ತ ಅನಾದಿ ಮಾಯೆಯ ಸುತ್ತ ಯದಾ ಜೀವ ಪ್ರಬುಧ್ಯತಿ ಯದಾ ಜೀವ ಪ್ರಬುಧ್ಯತಿ ಅಜಮ ನಿದ್ರಮ ಸ್ವಪ್ನ ಅಜಮ ನಿದ್ರಮ ಸ್ವಪ್ನ ಅದ್ವೈತಂ ಬುಧ್ಯತಿ ತದಾ ಅದ್ವೈತಂ ಬುಧ್ಯತಿ ತದಾ ಅನಾದಿ ಮಾಯೆಯ ಸುತ್ತ ಅನಾದಿ ಮಾಯೆಯ ಸುಖ ಯದಾ ಜೀವ ಪ್ರಬುಧ್ಯತಿ ಯದಾ ಜೀವ ಪ್ರಬುಧ್ಯತಿ ಅಜಮ ನಿದ್ರಮ ಸ್ವಪ್ನ ಅಜಮ ನಿದ್ರಮ ಸ್ವಪ್ನ ಅದ್ವೈತಂ ಬುಧ್ಯತಿ ತದಾ ಅದ್ವೈತಂ ಬುಧ್ಯತಿ ತದಾ. ಅನಾದಿ ಮಾಯೆಯ ಯಾವ ಮಾಯ ಅನಾದಿ ಮಾಯೆಯ ಯಾವಾಗಿನಿಂದ ಇದೆ? ಒಂದು ವೇಳೆ ಅರೆ ಏನೋ ಥೀಸಿಸ್ ಮಾಡಿ ಪಿ ಎಚ್ ಡಿ ಮಾಡಿ ಇಷ್ಟು ವರ್ಷ ಇಷ್ಟು ಯುಗ ಇಷ್ಟು ಇಷ್ಟು ಸಹಸ್ರ ವರ್ಷಗಳಿಂದ ಇದು ಇದೆ ಅಂತ ನೀವು ಸಿದ್ಧ ಮಾಡಿದ್ದಾದ್ರೆ ಅದಕ್ಕಿಂತ ಮುಂಚೆ ಮಾಯ ಇದ್ದಿದ್ದಿಲ್ಲ ಅಂತ. ಅದಕ್ಕಿಂತ ಮುಂಚೆ ಮಾಯ ಇದ್ದಿದ್ದಿಲ್ಲ. ಇಲ್ಲದೆ ಇರೋ ಮಾಯ ಮತ್ತೊಂದು ಮತ್ತೆ ಉಂಟಾಗ್ತದೆ ಹೆಂಗೆ? ಮಾಯೆಗೆ ಹುಟ್ಟು ಇಲ್ಲ. ಅನಾದಿ ಇಂಡಿವಿಜುವಲ್ ನಾವೇನು ಅವಿದ್ಯ ಅಂತೀವಿ ಅದನ್ನು ಸಮಷ್ಟಿಯಂತ ಮಾಯ. ಸಣ್ಣ ಎಲ್ ಕೆ ಜಿ ಯು ಕೆ ಜಿ ಪ್ರಶ್ನೆ ಕೇಳ್ತೀನಿ. ಜರ್ಮನ್ ಭಾಷೆಯ ಅಜ್ಞಾನ ಯಾವಾಗ ಪ್ರಾರಂಭ ಆಯ್ತು ಹೇಳಿ. ಅಂದ್ಕೊಂಡಿನಿ ನಿಮ್ಗೆ ಯಾರಿಗೂ ಜರ್ಮನ್ ಭಾಷೆ ಗೊತ್ತಿಲ್ಲ ಅಂತಂದ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದೇನು ಗೊತ್ತಿಲ್ಲ ಅಂತ ಹೇಳಿದ್ವಿ, ಇದು ಯಾವ ದಿವಸ ಪ್ರಾರಂಭ ಇಂಥ ದಿವಸ ಪ್ರಾರಂಭ ಆಯ್ತು ಅಂತ ಹೇಳಿದ್ದಾದ್ರೆ ಅದಕ್ಕೆ ಮುಂಚೆ ಜರ್ಮನ್ ಭಾಷೆ ಗೊತ್ತಿಲ್ಲ. ಹಾ ಗೊತ್ತಿತ್ತು, ಅದೇ ಅದು ಗೊತ್ತಿದ್ದದ್ದು ಆ ಭಾಷೆ ಏನಿದೆ ಜ್ಞಾನ ಇದ್ದದ್ದು ಅದು ಮತ್ತೆ ಅಜ್ಞಾನ ಪರಿವರ್ತನೆ ಆಗ್ತದೆ. ಫಾರ್ಗೆಟ್ ಇಟ್. ಅಜ್ಞಾನ ಯಾವಾಗ ಪ್ರಾರಂಭ ಆಯ್ತು ಅಂತ ಹುಡುಕಿ ಅವ್ರು ಹುಡುಕದಷ್ಟು ಹುಡುಕದಷ್ಟು ಅಜ್ಞಾನದೊಳಗೆ ಉಳಿತಾರೆ. ಅದು ಜ್ಞಾನ ಆಗುವುದಿಲ್ಲ. ಯಾವುದು ಜ್ಞಾನ? ಅಜ್ಞಾನ ಯಾವಾಗ ಶುರು ಆಯ್ತು ಅನ್ನೋ ಜ್ಞಾನ ಆಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ಮಾಯಾ ಏನಿದು ಅನಾದಿ. ಒಂದ್ಸಲ ಅಜ್ಞಾನ ಅಂತೀರಿ, ಒಂದ್ಸಲ ಮಾಯ ಅಂತೀರಿ, ಹಂಗೆ ನೀವು ಗೊತ್ತೀರಿ, ನಿನ್ನ ಗೊತ್ತಿಲ್ಲ, ನಾನು ಹಂಗೂ ಹಿಂಗೂ ಹೆಂಗೂ ಗೊತ್ತಿಲ್ಲ. ಒಬ್ಬೊಬ್ಬ ಒಂದೊಂದನ್ನಾಗೆ ನೋಡಿದರೆ ಅಜ್ಞಾನ, ಒಟ್ಟಾರೆ ಸೇರಿಸಿ ನೋಡಿದ್ದಾರೆ ಒಂದೊಂದನ್ನಾಗಿ ನೋಡಿದರೆ ವೃಕ್ಷ, ಎಲ್ಲ ವೃಕ್ಷ ಸೇರಿಸಿ ನೋಡಿದ್ರೆ ಕರೆಕ್ಟ್ ಗೊತ್ತಿದೆ. ಅದು ಗೊತ್ತಿದ್ರೆ ಗೊತ್ತಿದೆಯಾ ಗೊತ್ತಾಗ್ಬೋದು. ಯಾಕೆ ಗೊತ್ತಾಗುವಾಗಪ್ಪ? ಹಾಗಾಗಿ ಅಜ್ಞಾನವು ಹೇಗೆ ಅನಾದಿಯೋ ಮಾಯೆಯೂ ಕೂಡ ಅನಾದಿ. ಒಪ್ಕೊಂಡು ಹೇಳಿ. ಈಗ ಈ ಮಾಯೆಯಿಂದಾಗಿ ಈ ಅಜ್ಞಾನ ತತ್ವ ಅಗ್ರಹಣ, ಅಜ್ಞಾನ ಅಂದ್ರೆ ಏನು? ತತ್ವ ಅಗ್ರಹಣ, ತತ್ವದ ತಿಳುವಳಿಕೆ ಇಲ್ಲದೆ ಇರೋದು. ಇದರಿಂದಾಗಿ ಇವನೇನಾಗಿದ್ದಾನೆ? ಸುಪ್ತ ಜೀವ. ಈ ಜೀವ ಏನಾಗಿದ್ದಾನೀಗ? ಸುಪ್ತನಾಗಿದ್ದಾನೆ, ನಿದ್ರಸ್ಥನಾಗಿದ್ದಾನೆ. ವಾಹ್, ನಿದ್ರಸ್ಥನಾಗಿಬಿಟ್ಟಿದ್ದಾನೆ ಇವನು. ಈ ನಿದ್ರಸ್ಥನಾದ ಜೀವ ಯದಾ ಪ್ರಬುಧ್ಯತೆ, ನೀವು ಎಚ್ಚರಾವಸ್ಥೆಯೇ ಎಚ್ಚರ ಅಂತ ಸತ್ಯ ಮಾಡಿಕತ್ತೀರಿ ಉಪನಿಷತ್ತು. ವಾಸ್ತವಿಕತೆಯ ಎಚ್ಚರ. ಏನು ವಾಸ್ತವಿಕತೆ? ನಾನು ಸತ್ತ ಚಿತ್ತ ಆನಂದನೇ ಇದ್ದೇನೆ ಅನ್ನುವ ವಾಸ್ತವಿಕತೆ ಎಚ್ಚರ ಇವನಿಗೆ ಯಾವಾಗ ಆಗುತ್ತದೆ? ತುರಿಯ. ಏನ್ ಪ್ರಶ್ನೆ ಕೇಳ್ರಿ? ಇವನು ತುರಿಯನಾಗಿ ಕದಾ ಭವತಿ, ಯಾವತ್ತಿನ ತುರಿಯನಾಗಿ ಉಳಿತಾನೆ? ಇವಾಗ ಉಳಿತಾನೆ. ಯಾವಾಗ ಇದು ಹೋಗ? ಯಾವುದದು? ಅನಾದಿ ಮಾಯೆಯ ಸುಪ್ತ ಪ್ರಬುಧ್ಯತೆ. ಅವನು ಪ್ರಬುದ್ಧತೆ, ಅವನು ಆ ಸ್ವರೂಪದಲ್ಲಿ ನಿಲ್ಲುತ್ತಾನೆ. ಏನದು ಆ ಸ್ವರೂಪ? ಅಜಂ ಅಜಂ, ಜನ್ಮರಹಿತವಾದದ್ದು. ಅನಿದ್ರಂ, ನಿದ್ರಾರಹಿತ ಅಂದ್ರೆ ಅಜ್ಞಾನ, ಅವಿದ್ಯಾರಹಿತವಾದ, ಅವಿದ್ಯಾರಹಿತವಾದ ನಿದ್ರ ಕಳ್ಕೊಂಡಿದ್ದವಾದ ಅಸ್ವಪ್ನ, ಅನ್ಯತಾ ಗ್ರಹಣ ಇರೋದಿಲ್ಲ, ತತ್ವ ಅಗ್ರಹಣ ಇರೋದಿಲ್ಲ, ಅನ್ಯತಃ ಗ್ರಹಣ ಇದೆ. ಸ್ವಲ್ಪ ಪ್ರಕ್ರಿಯವಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಗ್ತದೆ. ಎಲ್ಲಾನೂ ಲೌಕಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು, ಸ್ವಲ್ಪ ಪ್ರಕ್ರಿಯವಾಗಿ ಅರ್ಥ ಮಾಡ್ಕೊಳ್ಳಿ. ಸ್ವಪ್ನ ಅಂದ್ರೆ ಏನಂದ್ರೆ ಅನ್ಯತಃ ಗ್ರಹಣ, ಎಚ್ಚರ ಏನು? ಅನ್ಯತಃ ಗ್ರಹಣ. ಅಜ್ಞಾನ ಏನಂದ್ರೆ ತತ್ವ ಅಗ್ರಹಣ. ತತ್ವ ಅಗ್ರಹಣವೂ ಇಲ್ಲ, ಅನ್ಯತಾಗ್ರಹವೂ ಇಲ್ಲ, ಆವಾಗ ಅದ್ವೈತಂ ಬುಧ್ಯತೆ. ತದಾಕಿ ಬುಧ್ಯತೆ, ಅವನು ಅದ್ವೈತವನ್ನ ಹೊಂದುತ್ತಾನೆ, ಅದ್ವೈತನಾಗಿ ಉಳಿಯುತ್ತಾನೆ. ಈಗ ಜಯ ಜಯ ಶಂಕರ, ಹರ ಹರ ಶಂಕರ, ಅದ್ವೈತ ಮತಕ್ಕೆ ಜೈವಾಗಲಿ ಅಂತೀರ ಯೋಗ ಕೂತು ಈಗ ತಿಳ್ಕೊಂಡು. ಶಂಕರನಿಗೆ ಜೈವಾಗಲಿ ಅಂತೇಳಿ ಶಂಕರನ್ನು ತಿಳ್ಕೊಳ್ಳಿ, ಅದ್ವೈತಕ್ಕೆ ಜೈವಾಗಲಿ ಅಂತೀವಿ. ಅದ್ವೈತ ಶಬ್ದದ ಪರ್ಸ್ಪೆಕ್ಟಿವ್ ಕೂಡ ಗೊತ್ತಿಲ್ಲ ನನಗೆ. ಏನು ಬರ್ಬೇಕು, ಕುತ್ಕೋಬೇಕು, ವಿಷಯಗಳನ್ನು ತಿಳ್ಕೋಬೇಕು. ಅವಾಗ ಮುಖದಿಂದ ಏನಾದರೂ ಶಬ್ದ ಜಯ ಜಯಕಾರ ಶಬ್ದ, ಅದಕ್ಕೆ ಸ್ವಲ್ಪ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಹೆಚ್ಚು ಚಂದದ ನೋಡಿ. ತತ್ವ ಒಂದು ಮಗು ಕೂಡ ಅರ್ಥ ಆಗ್ತದೆ, ಪ್ರೊವೈಡೆಡ್ ಅದು ಕುತ್ಕೊಂಡು ಕೇಳಿದೆ. ತದಾ ಪ್ರಮುಖ್ಯತೆ, ಆವಾಗ ಅವನು ಆ ಅದ್ವೈತ ಸ್ಥಿತಿಯನ್ನು ಉಳಿತಾನೆ, ಅದ್ವೈತ ಸ್ಥಿತಿಯನ್ನು ಹೊಂದುತ್ತಾನೆ. ಯೋಯಂ ಸಂಸಾರಿ, ಯೋಯಂ ಸಂಸಾರಿ ಜೀವ, ಜೀವ ಸಹ ಸಹ ಉಭಯಲಕ್ಷಣೇನ, ಉಭಯಲಕ್ಷಣೇನ ತತ್ವ ಅಪ್ರತಿಬೋಧ ರೂಪೇಣ, ತತ್ವ ಅಪ್ರತಿಬೋಧ ರೂಪೇಣ ಬೀಜಾತ್ಮನಾ, ಬೀಜಾತ್ಮನಾ ಅನ್ಯತಾ ಗ್ರಹಣ ಲಕ್ಷಣೇನ, ಅನ್ಯತಾ ಗ್ರಹಣ ಲಕ್ಷಣೇನ ಅನಾದಿಕಾಲ ಪ್ರವೃತ್ತೇನ, ಅನಾದಿಕಾಲ ಪ್ರವೃತ್ತೇನ ಮಾಯಾ ಲಕ್ಷಣೇನ, ಮಾಯಾ ಲಕ್ಷಣೇನ ಸ್ವಾಪೇನ, ಸ್ವಾಪೇನ ಮಮ ಅಯಂ ಪಿತಾ, ಅಯಂ ಪಿತಾ ಪುತ್ರಃ ಅಯಂ, ಪುತ್ರಃ ಅಯಂ ನಪ್ತಾ, ನಪ್ತಾ ಕ್ಷೇತ್ರಂ, ಕ್ಷೇತ್ರಂ ಗೃಹಂ, ಗೃಹಂ ಪಶವಃ, ಪಶವಃ ಅಹಂ, ಅಹಂ ಯೇಷಾಂ ಸ್ವಾಮಿ, ಯೇಷಾಂ ಸ್ವಾಮಿ ಸುಖೀ ದುಃಖೀ, ಸುಖೀ ದುಃಖೀ ಶೈತಃ ಅಹಂ, ಶೈತಃ ಅಹಂ ಅನೇನ, ಅನೇನ ವರ್ಧಿತಶ್ಚ ಅನೇನ, ವರ್ಧಿತಶ್ಚ ಅನೇನ ಪರಮಕಾರುಣಿಕೇನ ನಾಸಿ ಏವಂ ತ್ವಂ, ಫಲಾ ಪರಾತ್ಮಕಃ ಹೇತು ಪರಾತ್ಮಕಃ ಕಿಂತು ಕಿಂತು ತತ್ವಂ ಅಸಿ ತತ್ವಂ ಅಸಿ ಎಷ್ಟು ಶಬ್ದ ತತ್ವಮಸಿ ತತ್ವಮಸಿ ಇತಿ ಪ್ರತಿಬೋಧ್ಯಮಾನಃ ಇತಿ ಪ್ರತಿಬೋಧ್ಯಮಾನಃ ತದಾ ಏವಂ ಪ್ರತಿಬುಧ್ಯತೆ ಏವಂ ಪ್ರತಿಬುಧ್ಯತೆ ಕಾರುಣಿಕ ಗುರು ಅವರೇ ಶಂಕರ್ ವಿನಾಕಾರಣ ಎಲ್ಲರಿಗೂ ಅವರು ಈ ಪ್ರಕಾರವಾದಂತಹ ಕೃಪೆಯನ್ನ ಪ್ರವಹಿಸ್ತಾ ಇದ್ದಾರೆ ಅಂದ್ರೆ ಅವರಂತ ಕಾರಣ ಕಡಿಮೆ ಆಗುತ್ತಾರೆ. ಅವ್ರ ನಂತರ ನಮ್ಮ ಗುರು ಬರುತ್ತಿದ್ದಾರೆ. ಹೇಳದೆ ಇರಬೇಕಾಗತ್ತ ಆಗುತ್ತಿಂದ್ರೆ ಆಗುದಿಲ್ಲ. ಹೇಳಲೇಬೇಕು. ಸಂಸಾರಿ ಜೀವ ಅಯ್ಯನ್ ಸಂಸಾರಿ ಜೀವ ಏನ್ ಮಾಡ್ತಾರೆ? ಸಂಸಾರಿ ಜೀವ ಉಭಯ ಲಕ್ಷಣೇನ ಏನು ಉಭಯ ಲಕ್ಷಣ? ತತ್ವ ಅಪ್ರತಿಬೋಧ ರೂಪೇಣ ಬೀಜಾತ್ಮನ ಮೊದಲನೇ ಅದೆಲ್ಲ ಸೇರಿಸಿ ಒಂದು ಶಬ್ದ ತತ್ವ ಅಪ್ರತಿಬೋಧ ರೂಪೇಣ ಬೀಜಾತ್ಮನ ತತ್ವವನ್ನು ತಿಳಿಯದೇ ಇರುವಿಕೆ ಅನ್ನುವ ಬೀಜ ಅಜ್ಞಾನ ಬೀಜ ಇಕ್ಕೊಂಡು ನಿದ್ರಾ ಇಕ್ಕೊಂಡು ನಿದ್ರಾವಸ್ಥಾ ಸುಶುಕ್ತಿ ಎಲ್ಲಾ ಶಬ್ದಗಳ ಅರ್ಥ ಒಂದೇ. ಕನ್ಫ್ಯೂಷನ್ ಆಗಬೇಡ್ರಿ. ತತ್ವ ಅಗ್ರಹಣ ಅನ್ನುವಂಥ ಬೀಜ. ಆಮೇಲೆ ಇನ್ನೊಂದು ಎರಡು ಅಧ್ಯಾಯ ನೋಡಿ. ಇನ್ನೊಂದು ಯಾವುದು? ಅನ್ಯತಾ ಅಗ್ರಹಣ ಲಕ್ಷಣ. ಏನು ಅನ್ಯತಾ ಗ್ರಹಣ? ನಾನು ನಿದ್ರಸ್ಥ, ನಾನು ಕನಸುಗಾರ, ನಾನು ಎಚ್ಚರ ಅವಸ್ಥೆಯಲ್ಲಿದ್ದವನು, ನಾನು ವಿಶ್ವ, ನಾನು ತೈತ, ನಾನು ಪ್ರಜ್ಞೆ. ಆ ಪ್ರಜ್ಞೆ ಈಗಲೇ ಹಾಕ್ಬಿಟ್ಟು ನೀವು ಏನದು ತತ್ವ ಅಗ್ರಹಣ. ಅಲ್ಲಿ ಬೀಜಾತ್ಮನಾಗಿದ್ದಾನೆ, ಇಲ್ಲಿ ಬೀಜಾತ್ಮನಾಗಿದ್ದು ಅಲ್ಲಿ ಅವನು ಈ ಪ್ರಕಾರವಾದ ಉಪಾಧಿಗಳನ್ನು ಕೂಡಿದ್ದಾನಲ್ಲವೋ ಇದು ಅನ್ಯತಾ ಗ್ರಹಣ. ಅನ್ಯತ ಗ್ರಹಣ ಲಕ್ಷಣ ಏನ ಏನಾಯಿತು? ಇವುಗಳಲ್ಲಿ ಅನಾದಿಕಾಲ ಪ್ರವೃತ್ತಿನ ಇವತ್ತು ನಿನ್ನೆ ಅಲ್ಲ, ಅನಾದಿಕಾಲದಿಂದಲೂ ಇವನು ಹೀಗೇ ಪ್ರವೃತ್ತನಾಗಿದ್ದಾನೆ. ಇವನಂತ ಯಾಕೆ ಗೊತ್ತಿರಿ? ನಾನು ಅನ್ಕೊಂಡು ನಾವೆಲ್ಲರೂ ಕೂಡ ಹಿಂಗೇ ಪ್ರವೃತ್ತ. ಅದು ಕುನ್ನಿ ತಾಯಿ ನಾಯದ್ರೊಳಗೆ ನನ್ನ ತಾಯಿ ಅಂತಾನೆ ಹೋಗ್ತಿರ್ತಾನೆ. ಅಂದ್ರೆ ಆವಾಗ ನನ್ನ ತಾಯಿ ನನ್ನ ತಂದೆ ಅಂತ ಇತ್ತಿಲ್ಲ. ಇವಾಗ ಅನಾದಿಕಾಲ ಏನು ಅನಾದಿಕಾಲ? ಆ ಕ್ಷುದ್ರ ಜೀವಿಗಳಾಗಿದ್ದಾಗಿನಿಂದಲೂ ಕೂಡ ಎಷ್ಟೋ ಲಕ್ಷ ಯೋನಿ ಅಂತೇನೋ ಮಾತಾಡ್ತಾರೆ. 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಸತ್ತು ಒಂದೊಂದು ಯೋನಿಯಲ್ಲಿ ಮತ್ತೆ ಎಷ್ಟೆಷ್ಟು ಜನ್ಮ ಹುಟ್ಟಿದ್ಯೋ ಎಷ್ಟೆಷ್ಟು ಜನ್ಮ ಬಂದು ಗೊತ್ತಿಲ್ಲ. ವಾಹ್, ಅದಕ್ಕೆ ಲೆಕ್ಕಾಚಾರ ಇಲ್ಲ. ಹೇಳಿದೆ ಸ್ವಾಮಿ ಶಿವಾನಂದ ಹೇಳ್ತಾರೆ, ನೀ ಕುಡಿದ ಹಾಲು ಸಾಗರವೇ ಆಯಿತು. ನಾನಾ ಪ್ರಕಾರ ಹಾಲು ಕುಡಿದವ್ ನೋಡಿ, ತಾಯಿ ಹಾಲು, ಕರೆಕ್ಸ್ ಹಾಲು, ನಿಂದಿನಿ ಹಾಲು, ಜರ್ಸಿ ಹಾಲು, ದೇಶಿ ಹಾಲು, ಪರದೇಶಿ ಹಾಲು, ಡಬ್ಬಿ ಹಾಲು, ಬಾಟಲ್ ಹಾಲು ಕುಡಿದೇ ಕುಡಿದೀವಿ. ಇಷ್ಟು ಅಷ್ಟು ಕುಡಿದ ಹಾಲು ಇವತ್ತಿನವರೆಗೂ ನೀ ಅಂದಿನಿಂದ ಲೆಕ್ಕ ಹಾಕಿದ್ರೆ ಸಾಗರವೇ ಆಗಿ ಸುಮ್ಮನೆ ಒಂದೇ ಒಂದು ಜನ್ಮದ ಹಾಲು ಲೆಕ್ಕ ಮಾಡಲಿಕ್ಕಾಗುವುದಿಲ್ಲ. ನಾ ಮಾಡೇನು ಕೂತ್ಕೊಂಡು, ಯಾಕಂದ್ರೆ ಇದಕ್ಕೆ ಲೋಟ ಇದಕ್ಕೆ ಸಿಗಿದ್ರೆ ಒಂದು ಅರ್ಧ ಲೋಟ ಆದ್ರೂ ಒಂದ್ಸಲ ಚಾಯ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಹೌದಾ? ದಿನಕ್ಕೆ ಮೂರು ಸಲ ಅಂತಂದ್ರೆ ಇದರಲ್ಲಿ 2 ಕಪ್ ನೀವು ಹಾಲು ಕೊಟ್ಟಿರ್ತೀರಿ. ಬರೀ 3 ಕಪ್ ಚಾ, 2 ಕಪ್ ಹಾಲು ದಿನಕ್ಕೆ 2 ಕಪ್ ಹಾಲು ಅಂತಂದ್ರೆ ಎಷ್ಟಾಯ್ತಪ್ಪ? 100 ಗ್ರಾಮ್ಸ್. ಈ 200 ಗ್ರಾಮ್ಸ್ ದಿನಕ್ಕೆ ಅಂತಂದ್ರೆ ಒಂದ್ ದಿವಸಕ್ಕೆ ತಿಂಗಳಿಗೆ ಎಷ್ಟಾಯ್ತು? 200 ಗ್ರಾಮ್ಸ್ ಇಂಟು 30 ಎಷ್ಟ? 6 ಲೀಟರ್ಸ್. 6 ಲೀಟರ್ಸ್ ಕರೆಕ್ಟ್. 200 ಗ್ರಾಮ್ಸ್ 5 ಸಾಕಲ್ಲ. ಆಮೇಲೆ ಎಕ್ಟರ್ ಹಾಕೊಳ್ರಿ. ಅದಾದ್ರೆ ವರ್ಷಕ್ಕೆ ಎಷ್ಟಾಯ್ತು? 72 ವರ್ಷಕ್ಕೆ 72 ಡಿಗ್ರಿ ಬಂದ್ರೆ ಇವತ್ತು ಎಷ್ಟು ವಯಸ್ಸು? ಎಷ್ಟಾಯ್ತು? ಅವ್ರು ಏನ್ ಮಾಡಿಬಿಡ್ತಾರೆ, ಗಂಗಾ ತರ್ತಾ ಇದ್ದಾರೆ ಟ್ಯಾಂಕರ್. ಒಂದೊಂದು ಟ್ಯಾಂಕರ್ 25,000 liters, 25,000 liters ಟ್ಯಾಂಕ್ಗಳು ತಂತಂತಂದಲ್ಲಿ ಸುರಿತಾವ ಗಂಗಾನ. ಆ ಗಂಗಾಗ ಹಾಕ್ತೀವಿ, ಅದಕ್ಕೊಂದು 30 lakh ಖರ್ಚು. ಅದನ್ನ ಹೇಳ್ತ ನಾನು, ಅದನ್ನ ಹೇಳ್ತಾ ಇದ್ದೆ ಈಗ ಎನಿಮಚ್ ಟುಡೇ ಐ ತಿಂಕ್. ನಿನ್ನೆ ಏನ್ ಮಾಡ್ತೀರಿ ಹೇಳ್ರಿ? ಆಮಂತ್ರಣದ ನನ್ ಕರ್ದಾರ ನೆನ್ನೆ ಹೊಡ್ಕೊಂಡು ನನ್ ಗಂಗಾನ ಆರಾಮ್ ಖರ್ಚು ಮುಳುಗೋಳಿ ಭಯ. ಅಲ್ಲಿ ಮುಳುಗೋಳಿ ಭಯ ಇಲ್ಲ, ಇಲ್ಲಿ ಮುಳುಗೋಳಿ ಭಯ. ಅಲ್ಲಿ ಮುಳುಗಿದ್ರೆ ಉದ್ಧಾರ ಇಲ್ಲ, ಇಲ್ಲಿ ಮುಳುಗಿದ್ರೆ ಉದ್ಧಾರ. ಮುಳುಗಿ ಅಂತ ನಾನು ಹೇಳ್ತೀನಿ, ಗಂಗಾ ಜ್ಞಾನ ಗಂಗಾ. ಇವನು ಗಾರ್ಹಿತ್ಯದಲ್ಲಿ ಬೀಜಾತ್ಮನಾಗಿರ್ತಾನೆ. ಆನಂತರ ಹೊರಗೆ ಬಂದ ಅಂತಂದ್ರೆ ಅನ್ಯತಾ ಗ್ರಹಣ ಆದ್ರಿಂದ ಅನಾದಿಕಾಲ ಪ್ರವೃತ್ತ. ಏನು ಅನಾದಿಕಾಲದಲ್ಲಿ ಇದ್ದಾನೆ. ಹೇಗಿದ್ದಾನೆ? ಮಾಯಾಲಕ್ಷಣೇನ ಸ್ವಾಪೇನ ಕನಸು ಕಾಣ್ತಾ ಇದ್ದಾನೆ. ಏನೇನು ಕನಸು ಕಾಣ್ತಾನೆ? ಮಮ ಅಯಂ ಪಿತಾ, ಅಯಂ ಪಿತಾ ಮಮ ಪಿತಾ, ಈ ತಂದೆ ನನ್ನ ತಂದೆ. ಹೌದು, ಪುತ್ರ ಅಯಂ ಏನಾಗಿದ್ದಾನೆ? ನಮ್ಮಗ. ಇಷ್ಟೇ ಅಲ್ಲ, ನಪ್ತ ಮೊಮ್ಮಗ ಕ್ಷೇತ್ರ, ಇದು ನನ್ನ ಕ್ಷೇತ್ರ. ಹೌ ಕ್ಯಾನ್ ಯು ಕಮ್ ಹಿಯರ್ ಅಂಡ್ ಡಿಸ್ಟರ್ಬ್ ಮೈ ಫೀಲ್ಡ್ ಅಂತ ಕಾರ್ಪೊರೇಟರು ಜಗಳ ಹಾಕ್ತಾರೆ. ನನ್ನ ಕ್ಷೇತ್ರ ಏನಾಗಂದ್ರೆ ಇಡೀ ಊರಿನ ತಂದು ತಿಳ್ಕೊಂಡಿರ್ತಾವ. ಈ ಊರಿನಾಗ ಬೇರೆ ನಾಯಿ ಬರ್ಬಾರ್ದು. ಮಮ ಕ್ಷೇತ್ರ ಬಿಡ ಕಳಸೆ ಬಿಡದು. ಅದು ಯಾಕೆ ಬಂದಿರ್ತದ ಅಂತಂದ್ರೆ, ಏನೋ ಇಲ್ಲಿ ಕೇಳಿವಿ ವಾನಪ್ರಸ್ತದ ನಮ್ಗೆ ಯಾವಾಗಲೂ ಇಲ್ಲೇ ಇದ್ದಾಗ ಇಲ್ಲಿ ಬರ್ಬೋದು, ಹಿಂಗೆ ಒಂದ್ಸಲ ಟೇಸ್ಟ್ ನೋಡೋಣ ಅಂತ ಬಂದಿರ್ತಾವ. ಬಂದು ಇಲ್ಲ್ಯಾಕ್ ಬಂದಿನಿ, ಹೋಗಿ ಇಲ್ಲ್ಯಾಕ್ ಬಂದಿನಿ, ಹೋಗಿ ಕ್ಷೇತ್ರ ಗ್ರಹ ನನ್ನ ಅಪಾರ್ಟ್ಮೆಂಟು, ನನ್ನ ಅಪಾರ್ಟ್ಮೆಂಟು. ಯಾವ ಅಪಾರ್ಟ್ಮೆಂಟು? ಏನು ಪಶವ ಹೌದ, ಅಹಂ ಈಶಾಂ ಸ್ವಾಮಿ, ನಾನು ಇವರ ಒಡೆಯ, ನಾನು ಇವರ ರಾಜ, ನಾನು ಇವರ ಯಜಮಾನ. ಈಶಾಂ ಸ್ವಾಮಿ ಅಹಂ ಸುಖಿ ದುಃಖಿ ಎಲ್ಲ ನೋಡಿ ಚಂದವರು ಶೈತು ಅಹಂ ಅಯ್ಯೋ ನಾ ಹಾಳಾಗ್ತೀನಿ, ನಾನು ನನಗೆ ನನಗೆ ವೃದ್ಧಾಪ್ಯ, ನನಗೆ ವೃದ್ಧಾಪ್ಯ ಪ್ರವೇಶ ಆಗಿದೆ. ಅನೇನ ಈ ಪ್ರಕಾರವಾದ ಬದಲಾವಣೆಗಳಿಂದ ನಾನು ಏನಾಗಿದ್ದೀನಿ? ವೃದ್ಧಾಪ್ಯನಾಗಿ. ನೋಡ್ರಿ, ಕಾರು ಎತ್ತಿ ಹಿಡಿಕಾಗೋದಿಲ್ಲ, ಕೆಳಗಿಡ್ಲಿಕ್ಕಾಗೋದಿಲ್ಲ. ಬರ್ಬೇಕಂತ ಭಾಳ ಇಷ್ಟ ಅದ ನಮಗೆ, ನಮ್ಗೆ ಇಂಥದ್ದೆಲ್ಲ ಭಾಳ ಆಸಕ್ತಿ ಇದೆ. ಅದು ಏನ್ ಮಾಡ್ಬೇಕು? ಕೂತ್ರೆ ಹೇಳಿಕಾಗಲ್ಲ, ಪರಾಧೀನ ಆಗ್ಬಿಟ್ಟೇವಿ. ಇವೆಲ್ಲ ಶೈತ ಅನೇನ ವರ್ಧಿತಶ್ಚಾನೇನ, ಇಂಥವುಗಳಿಂದಾಗಿ ನಾವು ಬೆಳೆದು ಬಂದಿದ್ದೀವಿ. ನಾವೀಗ ನಮ್ಮ ಮನೆತನದೊಳಗ ನಮ್ಮ ಕುಟುಂಬದೊಳಗೆ ನಾನು ಬೆಳೆದು ಬಂದಿದ್ದೇನೆ, ಭಾಳ ಕಷ್ಟಪಟ್ಟೇನೆ. ವರ್ಧಿತೇನ ಅಹಂ, ಮತ್ತಿಷ್ಟೇ ಅಲ್ಲ, ಏ ಒಂದು ಪ್ರಕಾರ ಸ್ವಪ್ನಾನ್ ಸ್ಥಾನದ್ವಯೇ ಅಪಿ, ಎರಡೂ ಸ್ಥಾನಗಳಲ್ಲಿ ಸ್ವಪ್ನವನ್ನು ಕಾಣ್ತಾ ಇರ್ತೀವಿ. ಮಜಾ ಮಾಡ್ತಿರ್ತೀವಿ, ನಾವು ಮೆಲುಕು ಹಾಕ್ತಿರ್ತೀವಿ, ಚರ್ವಣೆ ಮಾಡ್ತಿರ್ತೀವಿ, ಅದನ್ನ ಬೆಳಕು ಹಾಕ್ಕೊಂಡು ಮೆಲುಕು ಹಾಕ್ತಾ ಇರ್ತೀವಿ. ನೋಡಿ ಯಾರು ಎಂತಬೇಕು, ನೋಡಿ ಯಾರು ಮಾಡ್ತೀವಿ, ನೋಡಿ ಯಾರು ನನಗೆ. ಈ ಕೆಲವೊಂದಿ ಮಾತಾಡಿಸೋದ್ರಲ್ಲಿ ಮಾತಾಡಿಸಿದ್ರೆ ಅಂತಂದ್ರೆ ಉದ್ದಾಗೂ ತಮ್ಮ ಫ್ಯಾಮಿಲಿ ಸ್ಟೋರಿ ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ, ಬಂದ್ರೇನೋ ತನ್ನ ಕೆಲಸ ಮಾಡ್ಕೊಂಡ್ರೇನೋ ಹೋಗಿಲ್ಲ. ಅಲ್ಲ ನೀವು ಕೇಳಿಲ್ಲ ನೋಡಿ, ನಿಮ್ಮ ಅನುಗ್ರಹ ಇಲ್ಲೋಸ್ಕರ ನಾವೇನ್ ಮಾಡ್ಲಿಕ್ಕಾಗ್ತದೆ? ಹೌದಪ್ಪ, ನಾ ಏನೇನು ಅನುಗ್ರಹ ಮಾಡಿದ್ದೀನಿ ಅದನ್ನ ಹೇಳಿಕೊಂಡಿದ್ದೀನಿ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನಿಮ್ಮ ಮಕ್ಕಳು ಎಲ್ಲ ನಿಮ್ಮ ಅನುಗ್ರಹ ಸ್ವಾಮೀಜಿ. ಅವ್ನು 4ನೇ ಕ್ಲಾಸ್ ಓದ್ತಾನೆ, ಅವ್ನು ದೊಡ್ಡವನಿದ್ದಾನೆ ನೋಡಿ, ಭಾರಿ ಜಾಣ ಅವನು. ಅವನು ಈಗ ಎರಡು PUC ಮಾಡ್ಕೊಂಡಿದ್ದಾನೆ. ಅವನು 98 ತಗೊಂಡಾನೆ. ನಾ ಏನು ಕೇಳಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ಅದ್ರದ್ದು ಯಾವುದು ಹೇಳ್ತಾರೆ ಹೇಳ್ತಾರೆ ಎಷ್ಟು ಹೇಳ್ತಾರೆ, ನಮ್ಮ ಅಜ್ಜ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಫ್ಯಾಮಿಲಿ ಇದ್ರೊಳಗೆ ಭಯಂಕರ ಆಸಕ್ತಿ ನನಗೆಲ್ಲ. ಆದ್ರವ ಏನ್ ಮಾಡ್ಲಿಕ್ಕಾಗುತ್ತಲ್ಲ, ಈ ಸ್ವಪ್ನವನ್ನ, ಈ ಜಾಗೃತವನ್ನ ಎರಡರಲ್ಲಿಯೂ ಕೂಡ ಅವನು ತನ್ನದೇ ಆದ ಕಲ್ಪನಾ ಲೋಕ ಉದ್ದಕ್ಕೂ ಉದ್ದಾಗೂ ಕಲ್ಪನಾ ಲೋಕದಲ್ಲಿ ಓಡಾಡ್ತಾ ಇರ್ತಾನೆ. ಇವ್ರಿಗೆ ನಾ ಹೇಳ್ತೇನೆ, ಇವರಿಗೆ ವೇದ ಅಂತ ಒಂದು ಶಬ್ದ ಕೂಡ ಬರಬಹುದು. ಯಾವ ಪೂರ್ವ ಮೆಮೊರೀಸ್ ಗಳನ್ನ ಎಲ್ಲ ಅಲ್ಲೇ ಹೆಸರುಗಳಿವೆ. ಐ ಡೋಂಟ್ ಯು ಸೀ ದಿ, ಐ ಡೋಂಟ್ ಯು ಫಾಲ್ಸಿಫೈ ದಟ್. ಒಂದು ವಸ್ತುವಿನ ಫಾಲ್ಸಿಫಿಕೇಶನ್ ಇದೆಯೋ ಇಸ್ ನಾಟ್ ದಟ್ ಈಸಿ. ಇದು ಮಡಿಕೆ ಅನ್ನುವಂಥದ್ದು, ಇದು ಇವತ್ತಿನ ಸಂಸ್ಕಾರ ಅಲ್ಲ, ಈ ಜನ್ಮದ ಸಂಸ್ಕಾರ ಅಲ್ಲ, ಜನ್ಮ ಜನ್ಮಾಂತರದಿಂದ ಇದು ಮಡಿಕೆ, ಇದು ಮಡಿಕೆ, ಇದು ಮಡಿಕೆ ಅನ್ನೋ ಸಂಸ್ಕಾರ ಒಳಗಿರ್ತದೆ. ಅದಕ್ಕೆ ನೀವು ಅಲ್ಲಲ್ಲೇ ಅಲ್ಲಲ್ಲೇ ಹುಟ್ಟುಟ್ಟು ಬರ್ತೀರಿ. ಕರ್ನಾಟಕದಲ್ಲೇ ಹುಟ್ಟುತ್ತೀನಿ ನೀನು. ಈ ಜನ್ಮದಲ್ಲಿ ಇಲ್ಲಿ ಹುಟ್ಟಿದ್ದೆ ಆದ್ರೆ ನಾಗರಮಾವಿಯಲ್ಲಿ ಒಂದು ಮುಂದಿನ ಜನ್ಮದಲ್ಲಿ 50 ಕಿಲೋಮೀಟರ್ ಹೆಚ್ಚು ಕಿಲೋ ಇಲ್ಲೇ ಹುಟ್ಟಿರ್ತೀಯ. ಯಾಕೆಂದ್ರೆ ಅವೇ ಸಂಸ್ಕಾರ ಇರ್ತವೆ ನಿನ್ನಲ್ಲಿ. ಯಾವ ಸಂಸ್ಕಾರ ಇರ್ತವೆ ಅವೇ ಸಂಸ್ಕಾರಗಳು ಹುಟ್ಟುತ್ತೀಯ. ನೀನು ತೆಲುಗು ಆಗಿ ಹುಟ್ಟಿದ್ದಿಲ್ಲ, ಹುಟ್ಟಿದ್ದಾರೆ ಒಡಿಸೆ ಹೋಗ್ತೀಯ, ಮಹಾರಾಷ್ಟ್ರಕ್ಕೆ 50 ಕಿಲೋಮೀಟರ್ಸ್ ನೋಡ್ರಿ. ಇವತ್ತು ನಾವು ಈ ಜನ್ಮದಲ್ಲಿ ಹುಬ್ಬಳ್ಳಿ ಇರ್ತೀವಿ ಅಂದ್ರೆ ಇನ್ನು 50 ಕಿಲೋಮೀಟರ್ಸ್ ನಾವು ಹುಟ್ಟಿದ್ದೇವೆ. ಬಿಕಾಸ್ ಮಣ್ಣಿನ ಗುಣ, ನೀರಿನ ಗುಣ, ಪರಿಸರದ ಗುಣ ಇವಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾವ ನಮಗೆ. ಆ ಅನ್ನ, ಆ ಜೋಳ, ಆ ಅಕ್ಕಿ, ಆ ಸಂಬಾರು ಅವೆಲ್ಲ ಇನ್ಫ್ಲುಯೆನ್ಸ್ ಮಾಡ್ತವೆ. ಆ ಸಂಸ್ಕಾರ ಅವಷ್ಟು ಈ ಬೀಜದ ಮೇಲೆ ಅವಷ್ಟು ಇನ್ಫ್ಲುಯೆನ್ಸ್ ಮಾಡಿರ್ತವೆ. ಅದಕ್ಕೆ ಹೇಳ್ತೀವಿ ಅನ್ನಂ ನನ್ನ ಇಂಡಿಯಾ, ಅನ್ನಂ ಬ್ರಹ್ಮೇತ್ರ ವಿಜಾನ. ಸುಮ್ಮನೆ ಹೇಳೋದಿಲ್ಲ, ಬಿಕಾಸ್ ಆ ಒಂದು ಆ ಕಣ ಒಂದು ಅನ್ನದಲ್ಲಿ ಇಷ್ಟು ಶಕ್ತಿಗಳು ಇನ್ಫ್ಲುಯೆನ್ಸ್ ಆಗಿರ್ತವೆ. ಅವೇ ಶಕ್ತಿಗಳಿಂದ ನೀವು ಹುಟ್ಟಿರಲಿ, ಸ್ವಲ್ಪ ಹೆಚ್ಚು ಕಡಿಮೆ ನೀನು ಮಾಡಿದ ಕರ್ಮದ ಫಲಕ್ಕೆ ತಕ್ಕಂತೆ ಆ ಮನೆಯೋ ಈ ಮನೆಯೋ ಈ ಕಡೆ ಮನೆಯೋ ಆ ಅಪ್ಪನೋ ಈ ಅಪ್ಪನೋ ಆ ಅಪ್ಪನೋ ಯಾರೋ ಅಷ್ಟೇ. ನೀವು ನೀನು ಹೆಂಗ್ ಹುಟ್ಟಿದಿ, ಎಲ್ಲಿ ಹುಟ್ಟಿದಿ, ಯಾವಾಗ ಹುಟ್ಟಿದಿ ಅನ್ನೋದಕ್ಕಿಂತ ಹುಟ್ಟಿದ ನಂತರ ನೀನು ಹೇಗೆ ಜೀವನ ಮಾಡಿದೆ. ಆ ಪರಿಸರದ ಕಲ್ಪನೆ ಇವತ್ತು ಯಾರಿಗೂ ಇಲ್ಲ. ಹುಟ್ಟು ಇದೊಂದು ಮೆಕ್ಯಾನಿಕ್, ಒಂದು ಯಾಂತ್ರಿಕ ಕ್ರಿಯೆ ಅಂತ ತಿಳ್ಕೊಂಡು ಅಮೂಲವಾದ ಶಕ್ತಿ ಇದೆ. ಅಲ್ಲದ ಇಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವರು, ಏನು ಅಹಂ ಈಶಾನ್ ಸ್ವಾಮಿ ಸುಖಿ ದುಃಖಿ ಕ್ಷೈತ ಅಹಂ ಅನೇನ ವರ್ಧಿತಶ್ಚ ಅನೇನ ಏವಂ ಪ್ರಕಾರ ಸ್ವಪ್ನ ಸ್ಥಾನದ್ವಯೇ ಅಪಿ ಪಶ್ಯನ್. ಸ್ಥಾನದ್ವಯೇ ಅಪಿ ಎಲ್ಲಿ ಸ್ಥಾನ ಸ್ವಪ್ನ, ಎಂತ ದೀರ್ಘ ಸ್ವಪ್ನ, ಮುಂಚಿದ್ದು ಇಂಚಿದ್ದು ಎಳಸೆ ಬಂದಿರಿ, ಆಮೇಲೆ ನಿದ್ರಾವಸ್ಥ ಬಂದಿರಿ, ಇವುಗಳಲ್ಲಿ ಅವನೇನ್ ಮಾಡ್ತಾನೆ ಸ್ಥಾನದ್ವಯೇ ಪಶ್ಯನ್ ಸುಪ್ತ ಯದಾ ಪರ್ಮನೆಂಟ್ ಆಗಿ ಮಲಗಿದವನು ಇವನು ಅಕಸ್ಮಾತ್ತಾಗಿ ಯದಾ ಯಾವಾಗ ವೇದಾಂತ ಅರ್ಥ ತತ್ವ ವಿಜ್ಞೇನೆಯ ಅಭಿಜ್ಞೇನ ಯಾರಿಂದ ಪರಮ ಕಾರುಣಿಕೇನ ಗುರುಣ ಒಬ್ಬ ಶ್ರೇಷ್ಠ ವಿನಾಕಾರಣ ನಮ್ಮನ್ನು ಉದ್ಧರಿಸಬೇಕು ಅನ್ನುವಂತಹ ಒಂದೇ ಒಂದು ಕಾರಣದಿಂದ ಬರುವಂತಹ ಗುರು ಏನಿದ್ದಾನೋ ಈ ಗುರುವಿನಿಂದ ವೇದಾಂತ ಅರ್ಥ ತತ್ವ ಅಭಿಜ್ಞೇನೆ ಅವನು ವೇದಾಂತಾರ್ಥವನ್ನು ಚೆನ್ನಾಗಿ ತಿಳಿಸಿ ಹೇಳಿಕೊಟ್ಟಾಗ ಏನಂತ ತಿಳಿಸಿ ಹೇಳಿಕೊಡ್ತಾನೆ ನಾಸಿ ನಾಸಿ ಇವು ಯಾವೂ ನೀನಲ್ಲ ಏವಂತು ನಾಸಿ ಏತು ಫಲಾತ್ಮಕ ಇಂದು ಇವು ಕಾರಣ ಫಲ ಕಾರಣ ಕಾರ್ಯ ಕಾರಣ ಎನ್ನುವ ಭಾವಗಳಿಂದ ಕೂಡಿದಂತಹ ಈ ಸ್ವಾಮಿ ಈ ಮಗ ಈ ಪ್ರಾಪರ್ಟಿ ಈ ಕ್ಷೇತ್ರ ಈ ಮನೆ ಅಂತ ಇವೆಲ್ಲ ಕಾರ್ಯ ಕಾರಣಗಳಿಂದ ಕೂಡಿದಂಥದ್ದು ಇವು ಯಾವೂ ನೀನಲ್ಲ ಹೊರತುಪಡಿಸಿ ನೀನು ಆ ಪರಬ್ರಹ್ಮ ಸ್ವರೂಪನೇ ಇದ್ದೀಯಾ ಎಂದು ತತ್ ತಂ ಸಿ ಅಂತ ಬೋಧ್ಯಮಾನ ಹಾಗೆ ತಿಳಿಸಿ ಹೇಳಿದಾಗ ಏನಾಗ್ತದೆ ಅವನಿಗೆ ಜ್ಞಾನವಾಗ್ತದೆ ಏವಂ ಪ್ರತಿಬುದ್ಧತೆ ಅವನಿಗೆ ಜ್ಞಾನವಾಗ್ತದೆ ಆಮೇಲೆ ಜ್ಞಾನ ಆದ್ಮೇಲೆ ಏನಾಗ್ತದೆ ಮುಖ ಸಂಕೋಪ ಜ್ಞಾನ ಆಮೇಲೆ ಅಜ್ಞಾನ ಶುರು ಆಗ್ತದೆ ಜ್ಞಾನ ಆದ್ಮೇಲೆ ಏನಾಗ್ತದೆ ಈಗ ಹೇಳಪ್ಪ ಅತಃ ಅಭ್ಯಂತರಹಾಸ್ತಿ ಅಜಂ ಸ್ವಭಾಗ್ಯ ಅಭ್ಯಂತರಹಾ ಯಜಃ ಅಂತಿಶ್ರುತೇ ಹೊರಗೆ ಒಳಗೆ ಯಾವ ವಿಕಾರಗಳನ್ನು ಅವನು ಗುರ್ತಿಸುವುದಿಲ್ಲ ಆವಾಗ ಅವೆಲ್ಲ ವಿಕಾರಗಳು ಅವು ಸುಳ್ಳು ಸಿದ್ಧವಾಗುತ್ತದೆ ನಾಸ್ಮಿನ್ ಭಾಗ್ಯಂ ನಾಸ್ಮಿನ್ ಅಭ್ಯಂತರ ಜನ್ಮಾದಿ ಭಾವ ವಿಕಾರ ಅಸ್ತಿ ಅತಃ ಅದರಿಂದ ಅಜಂ ನಾನು ಯಾರು ಜನ್ಮರಹಿತನು ಸ್ವಭಾಗ್ಯ ಅಭ್ಯಂತರ ಅಜಃ ಹೊರಗೂ ಹುಟ್ಟುವುದಿಲ್ಲ ಒಳಗೂ ಹುಟ್ಟಲಿಕ್ಕೆ ನನ್ನ ಯಾವ ಪದಾರ್ಥಗಳು ಇಲ್ಲ ಹೊರಗೆ ಹೊರಗೆ ಹರಿಗೆ ಹುಟ್ಟುವ ಪದಾರ್ಥ ಇದ್ದರೆ ನಾನು ಭವಿಷ್ಯ ಪ್ರಜ್ಞನಾಗ್ತೇನೆ ಒಳಗೆ ಹುಟ್ಟುವ ಪದಾರ್ಥ ಇದ್ದರೆ ಅಂತ ಪ್ರಜ್ಞೆ ಆಗ್ತೇನೆ ಒಳಗೂ ಹೊರಗೂ ಹುಟ್ಟುವ ಪದಾರ್ಥ ಯಾವೂ ಇಲ್ಲ ಆದ್ದರಿಂದ ಉಭಯ ಪ್ರಜ್ಞೆನೂ ಅಲ್ಲ ಎರಡೂ ಪ್ರಜ್ಞೆಗಳು ನನಗಿಲ್ಲ ಅಭಿ ಸೇರಿಸೋದ್ರಿಂದ ಏನಾಗ್ತದೆ ಇಲ್ಲಿ ಸೇರಿಸಿದ ನೋಡ್ರಿ ಅಭಿ ಅದಲ್ಲ ಆಭಿ ಅಲ್ಲ ಇನ್ನೊಂದಿದೆ ಎಲ್ಲದಿರೋದು ಅಭ್ಯಂತರ ಅಂತ ಬಂತು ಅಲ್ಲಿ ಅಭಿ ನಾಸ್ಮಿನ್ ಭಾಷ್ಯಂ ಅಭಿವ್ಯಂತರ ಅಲ್ಲಪ್ಪ ವೇದಾಂತ ಅರ್ಥ ತತ್ವ ಅಭಿಜ್ಞೇನ ವೇದಾಂತ ತತ್ವ ಅರ್ಥವು ತಿಳಿಯಲ್ಪಟ್ಟಾಗ ಬರೀ ಜ್ಞಾನಕ್ಕೆ ಹಿಂದೆ ಅಭಿ ಸೇರಿಸಿದ್ದಾರೆ ಇಲ್ಲಿ ಅಂತರಕ್ಕೆ ಅಭಿ ಸೇರಿಸಿದ್ದಾರೆ ಅಭಿಯಿಂದ ಏನು ಉಂಟಾಗುತ್ತೆ ಅಂತ ಅದೇನು ಕ್ವಾಲಿಫೈ ಮಾಡುತ್ತೆ ಅನುಸರಿಸಿಕೊಂಡಿರುವುದು ಅಭಿ It just follows, follows the knowledge, abhijnana. Abhi is only a prefix. Advere. Hello, Advere, Advere in the knowledge. Yada Vedanta Artha Tattva Abhijnana. Yavaga Vedanta Arthavu, Vedanta Dalliya Tattva Arthavu, ಸ್ಪಷ್ಟವಾಗಿ ಅವು ಅದು ಅನುಸರಿಸಲ್ಪಡುತ್ತದೆಯೋ ಸುಮ್ ಸುಮ್ಮನೆ ಅನುಸರಿಸಲಿಕ್ಕಾಗೋದಿಲ್ಲರಿ ಶ್ರವಣ ಬೇಕದಕ್ಕೆ ಸುಮ್ ಸುಮ್ಮನೆ ಶ್ರವಣ ಸಿಗೋದಿಲ್ಲ ಕಾರುಣಿಕೇನ ಗುರುಣ ಹಾಗೆ ಕನೆಕ್ಷನ್ ಕೊಟ್ಟು ಅವಾಗ ಅಭಿ ಸ್ಪಷ್ಟ ಅಭಿಜ್ಞಾನ ಶಾಕುಂತಲ ಅಂತ ಇದೆ ಅದಕ್ಕೆ ಏನರ್ಥ ಜ್ಞಾನವನ್ನು ಅನುಸರಿಸಿಕೊಂಡು ಹೋಗೋದು ಅಭಿ ಉಪಸರ್ಗ ಪ್ರಿಫಿಕ್ಸ್ ಅದೇನು ದೋಸ್ ಅನುಸರಿಸಿಕೊಂಡು ಹೋಗೋದು ಇಲ್ಲಿ ಈ ಅನುಸರಿಸೋಕೆ ಹೇಗೆ ಸಾಧ್ಯ ಶ್ರವಣದಿಂದ ಸಾಧ್ಯ ಶ್ರವಣ ಹೇಗೆ ಸಾಧ್ಯ ನಮಗೆ ಕಾರುಣಿಕ ಗುರು ಬೇಕು ಕಾರುಣಿಕೇನ ಗುರುವೇನ ಕಾರುಣಿಕೇನ ಗುರುನ ಏನು ಏನು ಶ್ರವಣರು ಸಿದ್ಧಲ್ಲಿ ತ್ವಂ ನಾಸಿ, ಇವು ಯಾವೂ ನೀನಲ್ಲ. ಯಾಕೆ ನೀನಲ್ಲ? ಇವತ್ತು ಹೇತು ಫಲಾತ್ಮಕವಾಗಿವೆ, ನೀನು ಹೇತು ಫಲಾತ್ಮಕ ಅಲ್ಲ. ಕಿಂತು ಆಗಿದ್ದಾಗ ಮತ್ತೊಂದು ನಾನು ಯಾರು ಹಾಗಾದ್ರೆ ತತ್ವಮಸಿ, ಆ ಪರಬ್ರಹ್ಮ ತತ್ವವೇ ನೀನಾಗಿದ್ದೀಯ. ಇದು ಪ್ರತಿಬೋಧ್ಯಮಾನ ತದಾ ಏವಂ ಪ್ರತಿಬುಧ್ಯತೆ. ಹೌದಾ? ನಾಸ್ಮಿನ್ ಬಾಹ್ಯಂ, ಈ ಪ್ರಕಾರವಾಗಿ ಹೊರಗೂ ಇವನಿಗೆ ಯಾವ ಕಾರಣಗಳಿಲ್ಲ. ಹೊರಮುಖವಾಗಲಿಕ್ಕೆ ಏನು ಹೊರಗೆ ಕಾರಣಗಳು ಬೇಕು? ಅವು ಬಹಿಷ್ಕೃತ್ಯ ಅವ ಸ್ಥೂಲ ಭುಕ್, ಅವೆಲ್ಲ ಶಬ್ದಗಳು ತೋರಿ ಸ್ಥೂಲ ಭುಕ್ ಅವರ ಬಹಿಷ್ಕೃತ್ಯ, ಇವು ಕಾರಣಗಳೇ ಇಲ್ಲ, ಇದ್ರ ಯಾವೂ ಇಲ್ಲೇ ಇಲ್ಲ ಅನ್ನೋದು. ಹೀಗಾಗಿ ಇವನು ಸ್ಥೂಲ ಭುಕ್ ಆಗುವುದಿಲ್ಲ, ಬಹಿಷ್ಕೃತ್ಯ ಆಗುವುದಿಲ್ಲ. ಹೋಗಿ ಇವನು ಪ್ರವಿಭಿಕ್ತ ಭುಕ್ ಆಗ್ತಾನೋ ಯಾಕೋದಿಲ್ಲ, ಯಾಕೆ ಇವನು ಅಂತಃಪ್ರಜ್ಞೆ ಅಲ್ಲ. ಹೀಗಾಗಿ ಇವನು ಅಂತಃಪ್ರಜ್ಞನೂ ಅಲ್ಲ, ಪ್ರಜ್ಞನೂ ಅಲ್ಲ, ಸ್ಥೂಲ ಭಕ್ತನ ಭಕ್ತನೂ ಅಲ್ಲ, ಇವನು ಪ್ರವಿಯುಕ್ತ ಭಕ್ತ ಕೂಡ ಅಲ್ಲ. ಇಂತಹ ಸದ್ಭಾಗ್ಯ ಅಭ್ಯರ್ಥ ವಾಚನ್ಮಾದಿ ಭಾವವಿಕಾರ ಅಸ್ತಿ. ಅತ ಅಜಂ ಸದ್ಭಾಗ್ಯ ಅಭ್ಯಂತರ ಹಿ ಅಜ. ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಜೀ ಕೀ ಜಯ. ಜಯ ಶ್ರೀ ದಯಾನಂದ ಜೀ. ಜಯ ಶ್ರೀ ದಯಾನಂದ.